की मासिक किश्त देकर प्रवेश कर सकते हैं 18 से 40 वर्ष तक के किसान। इस अंशदायक योजना में सरकार देगी बराबर का योगदान। सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं। प्रधानमंत्री किसान मान धन योजना, अन्नदाता के परिश्रम को संबल, पेंशन से सुरक्षित उनका कर। कृषि एवं किसान कल्याण मंत्रालय, भारत सरकार द्वारा जनहित में जारी। ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಕೇಳಿ ಮೊದಲು ಅಡಿಕೆ ಕೃಷಿ ಅನುಭವ. ಕಾಡುಹೊಳೆ ಗ್ರಾಮದ ಸುದರ್ಶನ್ ನಾಯಕ್ ಅವರೊಂದಿಗೆ ಸಂದರ್ಶನ. ಸುದರ್ಶನ್ ನಾಯ್ಕ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಅಡಿಕೆ ಕೃಷಿಕರನ್ನ ಬೆಲೆ ಒಂದು ರೀತಿ ಹೆಚ್ಚು ಪ್ರೋತ್ಸಾಹದಾಯಕವಾಗಿ ಇತ್ತೀಚಿನ ವರ್ಷಗಳಲ್ಲಿ ಕಾಣ್ತಾ ಇದೆ. ನಿಮಗೆ ಏನನ್ಸ್ತದೆ, ಈ ಸ್ಥಿರವಾಗಿ ನಿಲ್ಲಬಹುದು ಅಥವಾ ಕಡಿಮೆ ಆಗಬಹುದು ಅಂತ ಹೇಳ್ತೀರಾ? ನೀವು ಹೇಳುವುದು ನಿಜ. ಇನ್ನೊಂದು 2-3 ವರ್ಷದ ಮಟ್ಟಿಗೆ ಸಾಧಾರಣ ದರ ನಿಲ್ಬಹುದು. ಮತ್ತೆ ಈಗಿನ ಜನರು ಕೃಷಿ ಮಾಡೋದು ನೋಡಿದ್ರೆ ಸ್ವಲ್ಪ ರೇಟ್ ನಿಲ್ಬಹುದು. ಅವಾಗ ದುಡ್ಡಿನ ವ್ಯಾಲ್ಯೂ ಅಷ್ಟೇ ಆಗ್ಬಹುದು ಹೆಚ್ಚಿನ ಅಂಶ. ಅಂದ್ರೆ ಈಗ ಸಂಬಳ ಎಲ್ಲ 600 ರೂಪಾಯಿ ಉಂಟು ನೋಡಿ ಕೆಲಸದವರಿಗೆ. ನೆಕ್ಸ್ಟ್ 700-800 ಆಯ್ತು ಆಗುವಾಗ ಅಡಿಕೆ ದರ ಇಷ್ಟೇ ನಿಲ್ಲಕ್ಕೆ ಸಾಧ್ಯತೆ ಇರಬಹುದು, ಹೇಳಲಿಕ್ಕೆ ಆಗುದಿಲ್ಲ. ಅಡಿಕೆಯ ಬೆಳೆ ವಿಸ್ತರಣೆ ಆಗ್ತಾ ಇದೆ ಅಂತ ಕೇಳಿದೀವಿ ಇತ್ತೀಚಿನ ವರ್ಷಗಳಲ್ಲಿ. ಈಗ ಕಳೆದ 1-2 ವರ್ಷದಲ್ಲಿ ಲಕ್ಷಗಟ್ಟಲೆ ಗಿಡಗಳು ಹೋಗ್ತಾ ಇದೆ ಅಂತ ಹೇಳಿ ಇದ್ರ ಬಗ್ಗೆ. ಯಾಕಂದ್ರೆ ಭತ್ತ ಬೆಳೆಯುವಂತದ್ದೆಲ್ಲ ಬಯಲು ಗದ್ದೆಯನ್ನು ಸಮೇತ ಈಗ ಅಡಿಕೆ ಕೃಷಿ ಮಾಡ್ತಿದ್ದಾರೆ ಅಲ್ಲ. ನಾವು ಮಾಡಿದ್ದೇವೆ, ಎಕರೆ ಗಟ್ಟಲೆ 400-500 ವರ್ಷಂ ಪ್ರತಿ 500 1,000 ಸಸಿಗಳನ್ನು ನಡ್ತಾ ಇದ್ದಾರೆ ಜನರೆಲ್ಲ. ಅದರಲ್ಲಿ ಸ್ವಲ್ಪ ಮಟ್ಟಿಗಾದ್ರೂ ಇನ್ನು ಇಂಪ್ರೂವ್ಮೆಂಟ್ ಆಗಿ 4-5 ವರ್ಷದ ನಂತರ ಅಡಿಕೆ ಬೆಳೆ ಕೈಗೆ ಸೇರುವಾಗ ಇಳುವರಿ ಜಾಸ್ತಿ ಆಗ್ತದೆ ನೋಡಿ. ಅವಾಗ ಬೆಲೆ ಕುಸಿತ ಸ್ವಲ್ಪ ಆಗ್ಲಿಕ್ಕೆ ಸಾಧ್ಯತೆ ಇದೆ, ಹೇಳಲಿಕ್ಕೆ ಆಗುದಿಲ್ಲ. ಈ ಬೆಲೆ ಅಲ್ಲದೆ ಬೇರೆ ಏನೇನು ಸಮಸ್ಯೆಗಳಿವೆ ಅಡಿಕೆ ಕೃಷಿಯಲ್ಲಿ? ಅಡಿಕೆ ಕೃಷಿಕರು ಎದುರಿಸುವಂತಹ ಸವಾಲುಗಳು ಏನೇನು ಅಂತ? ಸವಾಲುಗಳು ಮುಖ್ಯವಾಗಿ ನೀರಿದ್ದು ಮತ್ತೆ ಜನರ ಸಮಸ್ಯೆ. ಬೇಕಾದ ಹಾಗೆ ಜನರು ಈಗ ಒಂದು ತೋಟಕ್ಕೆ ಬುಡ ಮಾಡುವಾಗ ಒಂದು 5-6 ಜನ ಬೇಕಂತ ಹೇಳಿದ್ರೆ ಎನಿಸಿದಾಗೆ ಜನ ಸಿಗುದಿಲ್ಲ. 2-3 ಜನರಲ್ಲಿ ಕೆಲಸ ಮಾಡ್ಬೇಕಾಗ್ತದೆ. ಮುಖ್ಯವಾಗಿ ಮನೆಯವರು ಸ್ವಲ್ಪ ದುಡಿಬೇಕಾಗ್ತದೆ ಈ ವಿಷಯದಲ್ಲಿ. ಮತ್ತೆ ಔಷಧಿ ಸಿಂಪರಣೆ, ಮಳೆ ಬರುವ ಟೈಮಲ್ಲಿ ವರ್ಷಕ್ಕೊಂದು 3 ಸರ್ತಿ ಔಷಧಿ ಸಿಂಪರಣೆ ಆಗ್ಬೇಕು. ಮತ್ತೆ ಕೊಯ್ಲಿನ ಸಮಯದಲ್ಲಿ ಅಡಿಕೆ ಹೆಕ್ಕುವಂತದ್ದು, ಒಣಗಿಸುವುದು. ಮತ್ತೆ ಮಳೆಗಾಲದಲ್ಲಿ ಮಳೆ ಬಂದ್ರೆ ಅಡಿಕೆ, ಈ ಸರ್ತಿ ಅಡಿಕೆ ಸ್ವಲ್ಪ ಬೇಗ ಹಣ್ಣಾಗಿದೆ, ಹಾಗಾಗಿ ಸೋಲಾರ್ ತರ್ಪ ಒಣಗಿಸುವ ಸಮಸ್ಯೆ ಎಲ್ಲ ಬರ್ತದೆ ಕೆಲವರಿಗೆಲ್ಲ. ಸೋಲಾರ್ ತರ್ಪರ್ ಇಲ್ಲದಿದ್ದರೆ ಹಾಗೆ. ಇದನ್ನ ಸ್ವಲ್ಪ ವಿವರವಾಗಿ ನೋಡುವ. ಈಗ ಅಡಿಕೆ ಕೊಯ್ಲು ಮಾಡುವುದಕ್ಕೆ ಸಾಂಪ್ರದಾಯಿಕವಾಗಿ ಬಿದಿರಿನ ಕೊಕ್ಕೆಯನ್ನೆಲ್ಲ ಉಪಯೋಗಿಸ್ತಾ ಇದ್ರು. ಇತ್ತೀಚೆಗೆ ಈ ಕಾರ್ಬನ್ ಫೈಬರ್ ದೋಟಿ ಅಂತೆಲ್ಲ ಬರ್ತಾ ಇದೆ, ನಿಮ್ಮ ಊರಿಗೂ ಬಂದಿದೆಯಾ ಇದು? ನಮ್ಮ ಊರಿಗೂ ಬಂದಿದೆ. ನಾವು ಇಷ್ಟ ತನಕ ಬಿದಿರಿನ ದೋಟಿಯಲ್ಲೇ ಕೊಯ್ತಿದ್ದೇವೆ, ಕೆಲವರೆಲ್ಲ ಉಪಯೋಗ ಮಾಡ್ತಿದ್ದಾರೆ. ಅದು ಹೇಗಂದ್ರೆ ಸ್ವಲ್ಪ ಅದು ಯೂಸ್ ಮಾಡಿ ಗೊತ್ತಿದ್ರೆ ಆಗ್ತದೆ. ಇನ್ನು ಮುಂದೆ ಒಂದು ವರ್ಷದ ನಂತರ ತಗೊಳ್ಬೇಕಂತೇಳಿ ಇದ್ದೇವೆ ನಾವು, ಇಲ್ಲಂತೇಳಿಲ್ಲ. ಈಗ ಬೇರೆ ಬೇರೆ ಸಹಕಾರ ಸಂಘಗಳಲ್ಲಿ ಅಥವಾ ಬ್ಯಾಂಕ್ಗಳ ಮೂಲಕವೂ ಕೂಡ ತರಬೇತಿ ನೀಡುವಂತಹ ಒಂದು ವ್ಯವಸ್ಥೆಯು ಕೂಡ ಆಗ್ತಾ ಇದೆ. ಈ ಫೈಬರ್ ದೋಟಿಯನ್ನು ಉಪಯೋಗಿಸಿಕೊಂಡು ಕೊಯ್ಲು ಮಾಡುವಂತಹದ್ದು ಮತ್ತು ಸಿಂಪರಣೆ ಮಾಡುವಂತಹದ್ದು ಎರಡು ಕೂಡ. ನಿಮ್ಮ ಊರಿನಲ್ಲಿ ಅಂತ ತರಬೇತಿ ಏನಾದ್ರೂ ಆಯೋಜಿಸಿ ಮಾಡಿದಾರ? ತರಬೇತಿ ಇಷ್ಟ ತನಕ ಮಾಡಿದ್ದಾರೆ ಅಂತೇಳಿ ನಾನು ಹೋಗಿರ್ಲಿಲ್ಲ ತರಬೇತಿಗೆ, ಎಲ್ಲಿಗೂ ನನಗೂ ಗೊತ್ತಿಲ್ಲ. ವಿಟ್ಲ ಸಿಪಿಸಿ ಅವರಲ್ಲಿ ತರಬೇತಿ ಕೊಟ್ಟಿದ್ದಾರೆ ಅಲ್ವಾ? ಮತ್ತೆ ಈ ರೀತಿ ಸಿಂಪರಣೆ ನೀವು ಹೇಳಿದಾಗೆ ಸಿಂಪರಣೆ ಎಣ್ಣೆ ಹೊಳೆಯಲ್ಲೆಲ್ಲ ಮಾಡ್ತಿದ್ದಾರೆ. ನಮ್ಮ ಅಕ್ಕನವರ ಮನೆಯಲ್ಲೆಲ್ಲ ಅಲ್ಲಿ ಒಬ್ರು 4-5 ಜನರು ಸೇರಿ ದೊಡ್ಡ ಮೋಟ್ರಲ್ಲಿ ಎರಡು ಕಡೆ ದೋಟಿಯಲ್ಲಿ ಅವರೇ ಒಂದು ಸಿಂಪರಣೆ ಮಾಡಿ ಹೋಗ್ತಾರೆ. ನಿಮ್ದೊಂದು 2,000 ಅಡಿಕೆ ಮರ ಇದ್ರು, ಇದು 4 ದಿನದಲ್ಲಿ ಆಗುವಂತದ್ದು ಅವರು 1.5 ದಿನದಲ್ಲಿ ಮಾಡಿ ಹೋಗ್ತಾರೆ. ಹಾಗೆ ಪವರ್ ಸ್ಪ್ರೇ ಮಾಡೋದ್ರಿಂದ ಏನು ಅನುಕೂಲತೆ ಇದೆ, ಏನ್ ತೊಂದರೆ ಇದೆ? ಅನುಕೂಲ ಅಂದ್ರೆ ಕೆಲಸ ಸ್ವಲ್ಪ ಬೇಗ ಆಗ್ತದೆ. ಮತ್ತೆ ಏನಂತ ಹೇಳಿದ್ರೆ ಈಗ ಮರದ ಮೇಲೆ ಹತ್ತಿ 20-30 ಫೀಟ್ ಏಣಿ ಮೇಲೆ ಹತ್ತಿ ಹೀಗೆ ಕೈಯಲ್ಲಿ ಸ್ಪ್ರೇ ಮಾಡುವುದಕ್ಕಿಂತ ಇದು ನೆಲದ ಮೇಲೆ ನಿಂತು ಸ್ಪ್ರೇ ಮಾಡುವವನಿಗೆ ಸ್ವಲ್ಪ ಜೀವನದಲ್ಲಿ ಸ್ವಲ್ಪ ತಾಕತ್ ಬೇಕು ಅವನಿಗೆ. ಹೀಗೆ ಅದು ದೋಟಿಯೆಲ್ಲ ತಿರುಗಿಸಿ ಸ್ಪ್ರೇ ಮಾಡುವಂತದ್ದು ಮೇಲೆ ನೋಡಿ ಹೀಗೆ ಅವನ ಹತ್ರ ತಾಕತ್ ಇದ್ರೆ ಜಲ್ದಿ ಆಗ್ತದೆ ಕೆಲಸ. ಈಗ ಬಿದಿರಿನ ದೋಟಿ ಆದ್ರೂ ಕೂಡ 6-7 ಕಿಲೋ ತೂಗಬಹುದು, ಆದ್ರೆ ಈ ಕಾರ್ಬನ್ ಫೈಬರ್ ದೋಟಿ 3.5-4 ಕಿಲೋದಲ್ಲಿಯೂ 60 ಅಡಿ ಎತ್ತರಕ್ಕೆ ಹೋಗಬಹುದು. 60 ಅಡಿ ಎತ್ತರಕ್ಕೂ ಹೋಗ್ಬೋದು, ಆದ್ರೆ ಅದಷ್ಟು ಸ್ಪೀಡ್ ಅಲ್ಲಿ ಸ್ಪ್ರೇ ಮಾಡುವಾಗ ದೋಟಿ ಸ್ವಲ್ಪ ಶೇಕ್ ಆಗುವ ಸಾಧ್ಯತೆ ಇದೆ, ಇಲ್ಲಂತ ಹೇಳುದಿಲ್ಲ. ಹೌದು, ನೆಲದಲ್ಲಿ ಇಟ್ಕೊಂಡು ಮಾಡಬಹುದು. ನೆಕ್ಸ್ಟ್ ಬರುವ ವರ್ಷದಿಂದ ನೋಡ್ಬೇಕಂತೇಳಿ ಇದ್ದೇವೆ ನಾವು. ಹಾಗೆ ಸ್ಪ್ರೇ ಮಾಡುವುದಕ್ಕೆ ಈ ದೋಟಿ ಅಲ್ಲದೆ ಬೇರೆ ಯಾವ ರೀತಿಯ ಒಂದು ಸ್ಪ್ರೇ ಮಾಡುವಂತಲ್ಲ, ಕೊಯ್ಲು ಮಾಡುವುದಕ್ಕೆ ಏನಾದರೂ ಪರ್ಯಾಯ ವ್ಯವಸ್ಥೆ ಉಂಟಾ? ಕೊಯ್ಲು ಮಾಡುವುದಕ್ಕೆ ನಾವು ಇಷ್ಟ ತನಕ ದೋಟಿಯನ್ನೇ ಉಪಯೋಗಿಸುವುದು ಹೆಚ್ಚಾಗಿ. ಅಲ್ಲ, ಈಗ ಕೊಯ್ಲು ಮಾಡುವಂತಹ ಸಂದರ್ಭದಲ್ಲಿ ಕಾಳು ಮೆಣಸು ಎಲ್ಲ ಇದ್ರೆ ಎಲ್ಲ ಅದೆಲ್ಲ ಹಾಳು ಮಾಡ್ತದೆ ಅಂತ ಒಂದು ಅಭಿಪ್ರಾಯ ಉಂಟಲ್ಲ? ಹೌದೌದು, ಅದು ಸ್ವಲ್ಪ ಜಾಗ್ರತೆಯಲ್ಲಿ ಕೊಯ್ಬೇಕು. ಯಾಕಂದ್ರೆ ಕತ್ತಿಯನ್ನು ಅಡಿಕೆ ಗೊನೆಗೆ ಹಾಕಿ ಅದು ಮುಕ್ಕಾಲಂಶ ಕೊಯ್ಲಾದ ನಂತರ ಒಂದು ಸೈಡಿಗೆ ಸ್ವಲ್ಪ ಬಲ ಮಾಡಿ ಎಳಿಬೇಕು. ಇಲ್ಲ, ಸೈಡಲ್ಲಿ ಎಳಿಬಹುದು. ಸ್ವಲ್ಪ ಜಾಗ್ರತೆಯಲ್ಲಿ ಕೊಯ್ಯುವನ್ನು ಸ್ವಲ್ಪ ಜಾಗ್ರತೆ ಮಾಡಬೇಕು. ಅಲ್ಲ, ನಾವು ಕೊಯ್ತೇವೆ, ಅಕಸ್ಮಾತ್ ತಪ್ಪಿ ಕಾಳುಮೆಣಸು ಬಳ್ಳಿ ಕಿತ್ಕೊಂಡು ಬರ್ಲಿಕ್ಕೂ ಚಾನ್ಸಸ್ ಉಂಟು, ಹೇಳಲಿಕ್ಕೆ ಆಗುದಿಲ್ಲ. ಒಂದೆರಡು ಮರದ್ದು ಕೆಳಗೆ ಬರ್ತದೆ ಹಾಗೆ. ಈಗ ದೋಟಿಯಲ್ಲಿ ಕೊಯ್ಲು ಮಾಡುವ ಸಂದರ್ಭದಲ್ಲಿ ಅದನ್ನು ಗೋಣಿ ಚೀಲದಲ್ಲಿ ಅಥವಾ ಪ್ಲಾಸ್ಟಿಕ್ ಚೀಲದಲ್ಲಿ ಹಿಡಿಯುವಂತ ಒಂದು ವ್ಯವಸ್ಥೆಯು ಕೂಡ ತರಬೇತಿ ನೀಡ್ತಾ ಇದ್ದಾರೆ, ಇದರಿಂದ ಏನಾದ್ರು ಅನುಕೂಲ ಆಗ್ಬೋದಾ? ವಾಟ್ಸಪ್ ಅಲ್ಲೆಲ್ಲ ನೋಡ್ತಾ ಇದ್ದೇವೆ ನಾವು, ಈಸಿ ಲೈಫ್ ನವರೆಲ್ಲ ಹಾಕ್ತಿದ್ದಾರೆ, ಇಂತ ಎಲ್ಲ ಫೆಸಿಲಿಟಿ ಬಂದಿದೆ ಅಂತ ಹೇಳಿ. ಚಾನ್ಸಸ್ ಉಂಟು, ಇಲ್ಲ ಅಂತ ಹೇಳುದಿಲ್ಲ. ಅಂದ್ರೆ ಅಡಿಕೆ ಹೆಕ್ಕುವುದು ದೊಡ್ಡ ಕೆಲಸ ಆಗುದಿಲ್ವಾ ಅಂತ ಕೊಯ್ಲು ನಂತರ? ಹೌದು, ಅದರಲ್ಲಿ ಸ್ವಲ್ಪ ದೊಡ್ಡ ಕೆಲಸ ಆಗ್ತದೆ. ಆದ್ರೂ ಚೀಲದಲ್ಲಿ ಹಿಡಿಯುವಂತದ್ದು ಅಕಸ್ಮಾತ್ ತಲೆ ಮೇಲೆ ಬಿದ್ದು ಅದೆಲ್ಲ ಸಮಸ್ಯೆ. ತರಬೇತಿ ಪಡ್ಕೊಂಡ್ರೆ ಮಾಡ್ಬೋದು, ಅಷ್ಟೇ ಜನರು ಬೇಕು. ಇದಾದ್ರೂ ಅಡಿಕೆ ಹೆಕ್ಲಿಕ್ಕೆ ನಮ್ಮಲ್ಲಿ ಸ್ವಲ್ಪ ಹೆಂಗಸರೆಲ್ಲ ಕೆಲ್ಸಕ್ಕೆ ಬಂದ್ರೆ ಸ್ವಲ್ಪ ಸುಲಭ ಆಗ್ತದೆ. ಒಂದು ಮಕ್ಕಳು ಮಾಡ್ಬೋದು, 300-350 ರೂಪಾಯಿ ಕೊಟ್ರೆ ಹೆಣ್ಮಕ್ಳು ಕೆಲ್ಸಕ್ಕೆ ಬರ್ತಾರೆ ಹೆಂಗಸರೆಲ್ಲ. ಇದು ಗಂಡ ಮಕ್ಳಿಗಾದ್ರೆ ಚೀಲ ಹಿಡೀಲಿಕ್ಕೆಲ್ಲ 600-650 ರೂಪಾಯಿ ಎಲ್ಲ ಕೊಡ್ಬೇಕಾಗ್ತದೆ. ಹಾಗೆ ಸ್ವಲ್ಪ ಈ ರೀತಿ ಅನುಕೂಲತೆ ಇದೆ, ತೊಂದರೆಯೂ ಇದೆ. ತೊಂದರೆಯೂ ಇದೆ. ಅಡಿಕೆ ಕೃಷಿಯ ಬಗ್ಗೆ ಹೇಳಿ, ಇದಕ್ಕೆ ಗೊಬ್ಬರ ಕೊಡುವಂತಹದ್ದು, ನೀರು ಕೊಡುವಂತಹದ್ದು, ಈ ಬಗ್ಗೆ. ಅಡಿಕೆ ಕೃಷಿ ಅಂದ್ರೆ ನಾವು ವರ್ಷಕ್ಕೆ ಒಂದ್ಸರ್ತಿ ಹಟ್ಟಿ ಗೊಬ್ಬರ ಸ್ವಲ್ಪ, ಮತ್ತೆ ಒಂದು 250-300 ಗ್ರಾಮ್ಸ್ ತನಕ ಎಂಪಿಗೆ ಕೊಡ್ತೇವೆ, ಮತ್ತೆ ನೀರು. ವರ್ಷಕ್ಕೆ ಒಂದ್ಸರಿ ಎಂಪಿಗೆ ಕೊಟ್ಟ? ನಾವು ಇಷ್ಟ ತನಕ ವರ್ಷಕ್ಕೆ ಒಂದ್ಸರ್ತಿ ಕೊಡ್ತಾ ಇದ್ದೇವೆ. ಕೆಲವರು ಹೇಳ್ತಾರೆ ವರ್ಷಕ್ಕೆ ಒಂದು 3 ಸರ್ತಿ ಕೊಡ್ಬೇಕು, 2 ಸರ್ತಿ ಕೊಡ್ಬೇಕು ಅಂತ ಹೇಳ್ತಾರೆ. ನಾವು ಒಂದೇ ಸರ್ತಿ ಕೊಡ್ತಾ ಇದ್ದೇವೆ. ಏನ್ ವ್ಯತ್ಯಾಸ ಕಾಣುತ್ತೆ 3 ಸರಿ ಕೊಡೋದಕ್ಕೂ 1 ಸರಿ ಕೊಡೋದಕ್ಕೂ? ಅದು ಕೆಲವರು ಹೇಳ್ತಾರೆ ಹಿಂಗಾರು ಹೋಗುವ ಟೈಮಲ್ಲಿ ಸ್ವಲ್ಪ ಒಂದು 1/2 ಕೆಜಿ ಅಷ್ಟು ಕೊಡ್ಬೇಕು ಅಂತೇಳಿ. ಕೆಲವರು ಹೇಳ್ತಾರೆ ವರ್ಷಕ್ಕೆ ಒಂದ್ಸರ್ತಿ ಕೊಟ್ರೆ ಸಾಕು, ಫಸಲೆಲ್ಲ ಎಂಪಿಕೆ ಕೊಟ್ರೆ ಫಸಲೆಲ್ಲ ಕೆಳಗೆ ಉದುರ್ತದೆ, ಅದು ಹಿಂಗಾರದ್ದು ಸಣ್ಣ ಸಣ್ಣ ಫಸಲೆ ಮಿಡಿ ಎಲ್ಲ ಕೆಳಗೆ ಬಿದ್ದು ಎಲ್ಲ ಬಿದ್ದು ಹೋಗ್ತದೆ. ಸಾಮಾನ್ಯವಾಗಿ ಈಗ ಪೊಟ್ಯಾಶ್ ಕಮ್ಮಿ ಆದ್ರೆ ಮಿಡಿ ಉದುರುವ ಸಮಸ್ಯೆ ಜಾಸ್ತಿ ಆಗುದು ಅಂತ ಹೇಳುವಂತಹದ್ದು, ಆ ಪೊಟ್ಯಾಶಿಗೆ ಇದು ಒಂದೇ ಪರ್ಯಾಯವೋ ಅಥವಾ ಸುಡುಮಣ್ಣು ಅಥವಾ ಬೂದಿ ಏನಾದ್ರು ಹಾಕ್ತೀರಾ? ಪೊಟ್ಯಾಶ್ ಈ ಸರ್ತಿ ಸ್ವಲ್ಪ ಸರ್ಕಾರದಿಂದ ಸಪ್ಲೈ ಸ್ವಲ್ಪ ಸಮಸ್ಯೆ ಆಯ್ತು, ಒಂದ್ ಸ್ವಲ್ಪ ಹಾಕುವ ಟೈಮಲ್ಲಿ ಸಿಗ್ಲಿಲ್ಲ ನಮ್ಗೆಲ್ಲ. ಈ ಸರ್ತಿ ಪೊಟ್ಯಾಶ್ ಹಾಕ್ಲಿಲ್ಲ ನಾವು. ಸುಡುಮಣ್ಣು ಹಾಕಿದ್ರೆ ಒಳ್ಳೇದು, ಸುಡುಮಣ್ಣು ರೆಡಿ ಮಾಡ್ಲಿಕ್ಕೆಲ್ಲ ಅಷ್ಟೇ ಸಮಸ್ಯೆ ಉಂಟಿವ್ರೆ, ಅಷ್ಟೇ ಜಾಗ ಬೇಕು ಅವನಿಗೆ, ಮತ್ತೆ ವೇಸ್ಟೇಜ್ ಎಲ್ಲ ಬೇಕಾಗ್ತದೆ, ಮತ್ತೆ ಅದನ್ನೆಲ್ಲ ಮಾಡಿ ಜನರದೆಲ್ಲ ಸಮಸ್ಯೆ ಆಗ್ಲಿಕ್ಕೆ ಹೋಗಿ ಅಷ್ಟು ಅದರಲ್ಲಿ ಮೆಹನತ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಈಗ ಹಟ್ಟಿ ಗೊಬ್ಬರವನ್ನ ತಯಾರು ಮಾಡುವುದು ಅಂದ್ರೆ ಹೇಗೆ, ಯಾವ ರೀತಿ ಮಾಡ್ತೀರಿ ನೀವು? ಹಟ್ಟಿ ಗೊಬ್ಬರ ಅಂದ್ರೆ ಮುಖ್ಯವಾಗಿ ದನಗಳು ಬೇಕು ಮನೆಯಲ್ಲಿ, ಮತ್ತೆ ಹಟ್ಟಿಗೆ ಹಾಕ್ಲಿಕ್ಕೆ ದರ್ಲೆ ಸೊಪ್ಪು ಸ್ವಲ್ಪ ಬೇಕು ಅವನಿಗೆ. ಹಾಗೆ ಮಾಡಿ ಅದನ್ನೊಂದು ತಿಂಗಳಿಗೆ ಒಂದ್ಸರ್ತಿ ತೆಗೆದು ಹೊರಗೆ ಹಾಕಿ ಕಾಂಪೋಸ್ಟ್ ಮಾಡಿ ಒಂದು ಮರಕ್ಕೆ 15-20 ಕೆಜಿ ತನಕ ಹಾಕ್ಬೇಕು. ಹಾಕಿ ಅದರ ಮೇಲೆ ಸ್ವಲ್ಪ ಗೊಬ್ಬರ ಹಾಕುವ ಮುಂಚೆ ರಾಸಾಯನಿಕ ಎಂಪಿಕೆ ಹಾಕಿ ಅದರ ಮೇಲೆ ಈ ಗೊಬ್ಬರ ಹಾಕಿ ಮಣ್ಣು ಹಾಕಿ ಬಿಡ್ಬೇಕು ತೆಳುವಲ್ಲಿ. ಹಟ್ಟಿಯಿಂದ ಕಸ ಮತ್ತೆ ಗೊಬ್ಬರ ಎಲ್ಲವನ್ನು ತಗೊಂಡು ಹೋಗಿ ಒಂದು ಕಾಂಪೋಸ್ಟ್ ಗುಂಡಿಗೆ ಹಾಕಿದ್ರೆ ಕಾಂಪೋಸ್ಟ್ ಆಗ್ಬಿಡ್ತದ? ಸ್ವಲ್ಪ ಸಮಯ ಬಿಡ್ಬೇಕು ಸರ್, ಒಂದು 2-3 ತಿಂಗಳು ಬಿಟ್ಟರೆ ಸ್ವಲ್ಪ ಮಟ್ಟಿಗೆ ಕಾಂಪೋಸ್ಟ್ ಆಗ್ತದೆ, ಅಷ್ಟಾದ್ರೆ ಸಾಕು. ಮತ್ತೆ ಬುಡಕ್ಕೆ ಹಾಕಿದ್ರೆ ಅಲ್ಲೇ ಹುಡಿಯಾಗಿ ಅದು ಕಾಂಪೋಸ್ಟ್ ಆಗ್ತದೆ. ಹೌದು, ಮತ್ತೆ ಮರದಿಂದ ಬಿದ್ದ ಸೋಗೆಗಳನ್ನೆಲ್ಲ ಅದರ ಮೇಲೆ ಕೊಚ್ಚಿ ಹಾಕುದು, ಮತ್ತೆ ನೀರ್ ಬಿಡ್ತೇವೆ 2-3 ದಿವಸಕ್ಕೊಂದ್ಸತಿ ನೀರ್ ಬಿಟ್ರೆ ಅಡಿಕೆಗೆ ಸಾಧಾರಣ ಮಟ್ಟಿಗೆ ಸಾಕಾಗ್ತದೆ. ಈಗ ಸೊಪ್ಪು ಹಾಕಿ ಹಟ್ಟಿ ಗೊಬ್ಬರವನ್ನ ಮಾಡುದ್ರ ಬದಲಿಗೆ ಸ್ಲರಿ ರೀತಿಯಲ್ಲಿ ಕೊಡುವುದಿದ್ರೆ ಏನಾದ್ರೂ ಅನುಕೂಲ ಆಗ್ಬೋದಾ? ಸಗಣಿ ಅಥವಾ ಇದನ್ನೆಲ್ಲ ಹಾಕಿ ಸ್ಲರಿಯ ರೀತಿಯಲ್ಲಿ ಮಾಡ್ತಾರಲ್ಲ, ದ್ರವ ರೂಪದಲ್ಲಿ ಕೊಡ್ತಾರಲ್ಲ? ಕೆಲವರು ಹೇಳ್ತಾರೆ ದ್ರವ ರೂಪದಲ್ಲಿ ಮೋಟರ್ ಎಲ್ಲ ಫಿಕ್ಸ್ ಮಾಡಿ ಬುಡಕ್ಕೆ ಕೊಡುದು ಅಂತೇಳಿ. ಒಳ್ಳೇದು ಬರ್ತದೆ, ಇಲ್ಲಂತೇಳಿ ಇಲ್ಲ, ಕೆಲವು ತೋಟದಲ್ಲೆಲ್ಲ ಆ ರೀತಿ ಮಾಡಿ ಕೊಡುವವರು ಇದ್ದಾರೆ, ನಾವು ನೋಡಿದ್ದೇವೆ, ಫಸಲು ಒಳ್ಳೇದು ಬರ್ತದೆ. ಮುಖ್ಯವಾಗಿ ಮಣ್ಣಿನ ಗುಣಮಟ್ಟ ಒಳ್ಳೇದು ಬೇಕು ಅಡಿಕೆಗೆ. ಮಣ್ಣಿನ ಗುಣಮಟ್ಟ ಅಂದ್ರೆ ಏನು? ಈ ನಿಮ್ಮ ಶೇಡಿ ಮಣ್ಣು ಹೇಳ್ತಾರೆ ನೋಡಿ, ಶೇಡಿ ಮಣ್ಣಲ್ಲಿ ಫಸಲು ಬರುದಿಲ್ಲ. ಅಡಿಕೆ ಮರ ಬೆಳೀತದೆ, ಫಸಲು ಬರುದಿಲ್ಲ. ಕೆಂಪು ಮಣ್ಣು ಕಲ್ಲು ಮಿಕ್ಸ್ ಇದ್ರೂ ನಡೀತದೆ, ಕೆಂಪು ಮಣ್ಣಿದ್ರೆ ಪರ್ಸೆಂಟೇಜ್ ನಿಮ್ಮ ಅದಕ್ಕೆ ಬುಡಕ್ಕೆ ಹಾಕುವಂತದ್ದು ಸ್ವಲ್ಪ ಮಟ್ಟಿಗೆ ಹಾಕಿದ್ರು ನಡೀತದೆ. ಮಣ್ಣಲ್ಲಿ ಒಂಥರ ಗೊಬ್ಬರದ ಅಂಶ ಇರ್ತದೆ ಅದರಲ್ಲಿ. ಹೌದು, ಈಗ ಸೇಡಿ ಮಣ್ಣಿನ ಬಗ್ಗೆ ನೀವು ಪ್ರಸ್ತಾಪ ಮಾಡಿರಿ, ಈಗ ಗದ್ದೆಯಲ್ಲಿ ಅಡಿಕೆ ತೋಟ ಮಾಡ್ತೀರಿ ಅಂತಲೂ ಕೂಡ ಹೇಳಿದ್ರಿ. ಇಸುದು ವಿಸ್ತಾರ ಮಾಡುವಂತಹ ಸಂದರ್ಭದಲ್ಲಿ ಗದ್ದೆಯಲ್ಲೂ ಕೂಡ ಅಡಿಕೆ ಕೃಷಿಯನ್ನ ಮಾಡ್ತಾರೆ ಅಂತ ಹೇಳಿ, ಆ ಸಮಯದಲ್ಲಿ ಏನಾದ್ರೂ ಸಮಸ್ಯೆ ಬರ್ತದ ಅಂತ, ಹಾಗೆ ನೆಟ್ಟಿರುವಂತಹ ಗಿಡಗಳಲ್ಲಿ ಏನಾದ್ರು ಸಮಸ್ಯೆ ಬರ್ಬೋದು ಮುಂದಕ್ಕೆ? ಅಂದ್ರೆ ಅಡಿಕೆ ಮರ ಬಯಲು ಗದ್ದೆಯಲ್ಲೆಲ್ಲ ನಾವು ಸ್ವಲ್ಪ ಮಣ್ಣಿನ ಲೆವೆಲ್ಗೆ ನಡಬೇಕಾಗ್ತದೆ. ಅಂದ್ರೆ ಹೊಂಡ ಜಾಸ್ತಿ ಮಾಡ್ಲಿಕ್ಕಿಲ್ಲ, ಅರ್ಧ ಫೀಟ್ ನೀರು ನಿಲ್ತದೆ, ಅರ್ಧ ಫೀಟ್ ಹೊಂಡ ಮಾಡಿ ನಟ್ಟು ಮತ್ತೆ ಅದಕ್ಕೆ ಗೊಬ್ಬರ ಎಲ್ಲ ಹಾಕಿ ಅದ್ರ ಮೇಲೆ ಮಣ್ಣೆಲ್ಲ ಹೊತ್ತಾಕ್ಬೇಕು, ಬುಡ ಎತ್ತರ ಮಾಡಬೇಕು, ಅದರಲ್ಲಿ ಬರ್ತದೆ. ಮತ್ತೆ ದೊಡ್ಡ ಗಾಳಿ ಬಂದ್ರೆ ಅಂತ ಮರಗಳೆಲ್ಲ ಅಡ್ಡ ಬೀಳುವ ಚಾನ್ಸಸ್ ಉಂಟು. ಒಂದು 20 ವರ್ಷ 15 ವರ್ಷ ಹೋದ ನಂತರ ದೊಡ್ಡ ಗಾಳಿ ಬಂದ್ರೆ ಬುಡ ಸಮೇತ ಕಿತ್ತು ಬೀಳುವ ಚಾನ್ಸಸ್ ಉಂಟು, ಇಲ್ಲ ಅಂತ ಹೇಳುದಿಲ್ಲ. ಬೆತ್ತರ ಜಾಗದಲ್ಲಿ ಕೃಷಿ ಒಳ್ಳೇದು, ನೀರು ನಿಲ್ಬಾರ್ದು ಮಳೆಗಾಲದಲ್ಲಿ, ಅಂತ ಜಾಗದಲ್ಲಿ ಕೃಷಿ ಇಳುವರಿ ಜಾಸ್ತಿ ಅಂತ ನಾವು ನಮ್ಮ ಅಭಿಪ್ರಾಯ. ಈಗ ಅಡಿಕೆಯಲ್ಲಿ ಕೂಡ ಸಾಕಷ್ಟು ತಳಿಗಳಿರುವುದನ್ನ ನೋಡ್ತೀವಿ, ಸ್ಥಳೀಯ ತಳಿ ಅಲ್ಲದೆ ಮಂಗಳ ಆಗ್ಬೋದು, ಇಂಟರ್ಸಿ ಆಗ್ಬೋದು, ಮೋಹಿತ್ ನಗರ ಆಗ್ಬೋದು, ಶ್ರೀಮಂಗಳ ಆಗ್ಬೋದು, ಬೇರೆ ಬೇರೆ ತಳಿಗಳಿವೆ, ನಿಮ್ಮ ಆಯ್ಕೆ ಯಾವುದು? ನಮ್ದು ಅರ್ಧ ಸಾಧಾರಣ ಒಂದು 1000 ಮರ ಲೋಕಲ್ ಹಾಕಿದ್ದೇವೆ ನಾವು, ಲೋಕಲ್ ನಮ್ದೇ ವಿಟ್ಲ ಟೈಪ್, ಮತ್ತೆ ಉಳಿದದ್ದು ಎಲ್ಲ ಮಂಗಳ. ಹೌದು, ಮತ್ತೆ ನಿಮ್ದು ಸಿರಿಮಂಗಳ ಅದು ಇದೆಲ್ಲ ನಾವು ಹಾಕ್ಲಿಲ್ಲ. ಹೌದು, ಎರಡನ್ನು ಯಾವ ರೀತಿ ನೀವು ಹೋಲಿಸ್ತೀರಿ? ಮಂಗಳದಲ್ಲಿ ಒಂದು 3 ವರ್ಷದಲ್ಲಿ ನಮ್ಗೆ ಇಳುವರಿ ಬರ್ತದೆ, ಅದಕ್ಕೆ ಸ್ವಲ್ಪ ಬುಡ ಎಲ್ಲ ಜಾಸ್ತಿ ಹಾಕ್ಬೇಕಾಗ್ತದೆ, ಗೊಬ್ಬರ ಹಾಕ್ಬೇಕು. ಲೋಕಲ್ ಒಂದು 5 ವರ್ಷದಲ್ಲಿ ಬರ್ತದೆ, ಮೇಂಟೈನಿಂಗ್ ಸ್ವಲ್ಪ ಕಡಿಮೆ, ನೀರು ಸ್ವಲ್ಪ ಕಡಿಮೆ ಸಾಕ್ತದೆ, ಬುಡ ಇಳುವರಿನೂ ಕಡಿಮೆ. ಆದ್ರೂ ಸ್ವಲ್ಪ ಗೊಬ್ಬರ ಗಿಬ್ಬರ ಕಡಿಮೆ ಹಾಕಿದ್ರು ವರ್ಷಕ್ಕೊಂದು ಇದರಲ್ಲಿ 3 ಗೊನೆ ಬಂದ್ರೆ, ಮಂಗಳದಲ್ಲಿ ಒಂದು 5 ಗೊನೆ ಬರ್ತದೆ. ಹಾಗೆ ಮಂಗಳದ ಆಯುಷ್ಯ ಸ್ವಲ್ಪ ಕಡಿಮೆ ಅಂತ ಹೇಳ್ತಾರೆ ಸರ್. ಹಾಗೇನೆ ಇದೊಂದು 20-25 ವರ್ಷ ಬಂದ್ರೆ ಈಗಿನ ಪರಿಸ್ಥಿತಿಗೆ ಸಾಕು, ಮಂಗಳ ಒಬ್ಬರ ಜೀವಮಾನಕ್ಕೆ ಸಾಕು. ಮತ್ತೆ ಪುನಃ ಎಡೆಯಲ್ಲಿ ಮಕ್ಕಳಿಗೆ ಬೇಕಿದ್ರೆ ಹಾಕ್ತಾರೆ. ಅದೇ ಲೋಕಲ್ ಆದ್ರೆ ಒಂದು 50-60 ವರ್ಷ ಬರುವ ಚಾನ್ಸಸ್ ಉಂಟು, 100 ವರ್ಷದ್ದು ತೋಟನೂ ಇರ್ಬೋದು ಲೋಕಲ್, ಇಳುವರಿ ಸ್ವಲ್ಪ ಕಡಿಮೆ. 80 ವರ್ಷ ತನಕ ನಾವೇ ಇಲ್ಲೇ ನಮ್ಮ ಕಣ್ಣ ಎದುರಿಗೆ ನೋಡಿದ ತೋಟಗಳು ಇದ್ದಾವೆ, ಇಲ್ಲ ಅಂತ ಹೇಳಿಲ್ಲ. ಲೋಕಲ್ ಈಗ 80-100 ವರ್ಷ ಬದುಕಿದ್ರು ಕೂಡ 80-100 ಫೀಟ್ ಹೋಗ್ತದಲ್ಲ ಮೇಲೆ. ಹೌದು, ಸಮಸ್ಯೆ ಅದೇ ಅಡಿಕೆ ಸ್ಪ್ರೇ ಮಾಡ, ಔಷಧಿ ಸ್ಪ್ರೇ ಮಾಡುವಂತದ್ದು ಮತ್ತೆ ಕೊಯ್ಯುವಂತದ್ದು ಅದೆಲ್ಲ ಸಮಸ್ಯೆ. ಎತ್ತರ ಹೋದ ಹಾಗೆ ಗಿಡ್ಡ ಆದ್ರೆ ಒಳ್ಳೇದು. ಈಗ ಮಿಶ್ರ ಬೆಳೆಯಾಗಿ ಕಾಳು ಮೆಣಸನ್ನು ಕೂಡ ನೀವು ಬೆಳೀತಾ ಇದ್ದೀರಿ, ಇದರ ಬಗ್ಗೆ? ಕಾಳು ಮೆಣಸು ಒಂದು ಮಧ್ಯದಲ್ಲಿ ಈಗ 3 ಮರ ಇರುವಾಗ ಒಂದು ಮರಕ್ಕೆ ನೆಟ್ರೆ ಅಡಿಕೆ ಸ್ಪ್ರೇ ಮಾಡ್ಲಿಕ್ಕೆ ಮಧ್ಯದಲ್ಲಿ ಒಂದು ಮರ ಪೆಂಡಿಂಗ್ ಇಡ್ತೇವೆ ನಾವು, ಬಾಕಿ ಇಡ್ತೇವೆ. ಕಾಳು ಮೆಣಸು ಒಂದು ಉಪ ಬೆಳೆ, ಅದರಲ್ಲಿ ಸಾಧಾರಣ ಡಿಸೆಂಬರ್ ಜನವರಿಯಲ್ಲಿ ಬಂದ್ರೆ ಅವನಿಗೆ ವರ್ಷದ ಖರ್ಚು ಅದರಲ್ಲಿ ವ್ಯವಸ್ಥೆ ಮಾಡ್ಲಿಕ್ಕೆ ಆಗ್ತದೆ. ಒಂದು ವರ್ಷದ ಅವನ ಫ್ಯಾಮಿಲಿಯ ಖರ್ಚು ಅದು ಇದೆಲ್ಲ ಇದು ಮಾಡಿದ್ರೆ ಅಡಿಕೆದು ಸ್ವಲ್ಪ ನಮ್ಗೆ ಏನಾದ್ರೂ ಸಂಪಾದನೆ ಅದರಲ್ಲಿ ಉಳಿತದೆ. ನಮಗೆ ಒಂದೇ ಬಗೆಯಲ್ಲಿ ನಾವು ಮೇಂಟೈನ್ ಮಾಡ್ಲಿಕ್ಕೆ ಹೋದ್ರೆ ಭಾರಿ ಕಷ್ಟ ಆಗ್ತದೆ. ಹಾಗೆ ಮಧ್ಯೆ ಮಧ್ಯೆ ಬಾಳೆ ಮತ್ತೆ ತೆಂಗು ಮರ ಎಲ್ಲ ಇದ್ರೆ ತುಂಬಾ ಒಳ್ಳೇದು. ಸೊರಗು ರೋಗದ ಸಮಸ್ಯೆ ಬರ್ತದೆ ಇದರಲ್ಲಿ, ಕ್ವಿಕ್ ವಿಲ್ಟ್ ಅಂತ ಹೇಳ್ತೀವಲ್ಲ, ಅದಕ್ಕೆ ನಾವು ಉಂಟು ತುಂಬಾ ಕಡೆ ಉಂಟು, ಅಥವಾ ಈ ಸರ್ತಿ ತುಂಬಾ ಕಡೆ ಉಂಟು. ಅದಕ್ಕೆ ನಾವು ವರ್ಷಕ್ಕೊಂದು 3 ಸರ್ತಿ ಸ್ಪ್ರೇ ಮಾಡ್ತೇವೆ ಮೈಲ್ ತುತ್ತು ಸುಣ್ಣ. ಅಡಿಕೆಗೆ ಬಿಡುವಾಗ ಇದಕ್ಕೂ ಬಿಡ್ತೇವೆ. ಹೌದು, ಅಡಿಕೆಗೆ ಬಿಡುವಾಗ ಇದಕ್ಕೂ ಸ್ಪ್ರೇ ಮಾಡ್ತೇವೆ ವರ್ಷಕ್ಕೊಂದು 3 ಸರ್ತಿ. ಕಸಿ ಕಾಳು ಮೆಣಸು ಏನಾದ್ರೂ ಹಾಕ್ತೀರಾ? ಕಸಿ ಇಷ್ಟ ತನಕ ಹಾಕ್ಲಿಲ್ಲ ಸರ್. ಇಲ್ಲ. ಆಮೇಲೆ ಈಗ ಕಾಳು ಮೆಣಸಿನಲ್ಲಿಯೂ ಕೂಡ ಈ ಸೊರೋಗ ರೋಗ ಅಲ್ಲದೆ ಕೆಲವೊಂದ್ಸರಿ ಬೇರೆ ಈಗ ಪೊಳ್ಳು ಬೀಟ್ಲ್ ಅಂತ ಇರುವಂತ ಒಂದು ಕೀಟಗಳು ಬರ್ತವೆ, ಬೇರೆ ಬೇರೆ ಸಮಸ್ಯೆಗಳು ಕೂಡ ಬರ್ತವೆ. ಆಮೇಲೆ ಮಳೆಯಲ್ಲಿ ಹೆಚ್ಚು ಕಮ್ಮಿ ಆದರೂ ಕೂಡ ಇಳುವರಿ ಹೆಚ್ಚು ಕಮ್ಮಿ ಆಗುವುದನ್ನು ನಾವು ನೋಡ್ತೀವಿ, ನಿಮ್ಮ ಅನುಭವಕ್ಕೆ ಬಂದಿದೆಯೇ ಇದು? ಅದೌದು, ಮಳೆಯಲ್ಲಿ ಹೆಚ್ಚು ಕಮ್ಮಿ ಆದ್ರೆ ಇಳುವರಿಯಲ್ಲಿ ಹಿಂದೆ ಮುಂದೆ ಆಗ್ತದೆ. ಸಾಧಾರಣ ಮೇ ತಿಂಗಳಲ್ಲಿ ಒಂದೇ ಬಾರಿ ಮಳೆ ಬಂದ್ರೆ ಜೂನ್ ಜುಲೈಯಲ್ಲಿ ರೆಡಿ ಆಗ್ತದೆ, ಕದ್ರು ಬರ್ತದೆ. ಆ ರೀತಿಯ ಇಳುವರಿ ಬಂದ್ರೆ ನಮ್ಗೆ ನಾಡ್ದು ಕೊಯ್ಲಿಗೆ ಏನ್ ಸಮಸ್ಯೆ ಆಗುದಿಲ್ಲ. ಈ ಮಾರ್ಚ್ ಏಪ್ರಿಲ್ 2-3 ತಿಂಗಳಿಂದ ಮಳೆ ಸ್ಟಾರ್ಟ್ ಆದ್ರೆ ಅದು ಸ್ವಲ್ಪ ಇಳುವರಿಯಲ್ಲಿ ಹಿಂದೆ ಮುಂದೆ ಆಗ್ತದೆ. ಒಂದು ಕಾಳು ಮೆಣಸು ಬೆಳೀತದೆ, ಮತ್ತೊಂದು ಎಳ್ತಿರ್ತದೆ, ಹಾಗೆಲ್ಲ ಸಮಸ್ಯೆ ಬರುವ ಬಂದಿದೆ ನಮ್ಗೆ, ಇಲ್ಲ ಅಂತ ಹೇಳಿಲ್ಲ. ಹೌದು, ಈಗ ಕಾಳು ಮೆಣಸು ಹಣ್ಣಾದ್ಮೇಲೆ ಕೊಯ್ಯುವಂತಹದ್ದು ಇದೊಂದು ಸಮಸ್ಯೆ ಆಗ್ತಾ ಇದೆಯಾ ಈಗ? ಸಮಸ್ಯೆ ಅಂದ್ರೆ ಆ ಟೈಮ್ ಅಲ್ಲಿ ಒಂದು 10-15 ದಿವಸದೊಳಗೆ ಸಿಗ್ತಾರ ಕೂಲಿ ಆಳುಗಳು ಅಂದ್ರೆ ಸ್ವಲ್ಪ ಸಮಸ್ಯೆನೆ. ಅಂದ್ರೆ ಏಣಿಯ ಮೇಲೆ ನಿಂತು ಕೊಯ್ಬೇಕಾಗ್ತದೆ, ಕಷ್ಟದ ಕೆಲಸ. ಅವರೊಂದು ಮಾಮೂಲಿ ಕೆಲಸಕ್ಕೆ 600 ರೂಪಾಯಿ ಇದ್ರೆ ಅವರೊಂದು 700 ರೂಪಾಯಿ ತಗೊಳ್ತಾರೆ. ಆದ್ರೆ 700 ರೂಪಾಯಿ ಕೊಟ್ಟರು ಸಿಗ್ತಾರ? ಸಿಗ್ತಾರೆ, ಇಷ್ಟ ತನಕ ಸಿಗ್ತಾರೆ ಸರ್. ಹೌದು, ಈಗ ಕಾಳು ಮೆಣಸಿನ ಬಳ್ಳಿಯನ್ನು ಕೂಡ ಒಂದು 20-25 ಫೀಟ್ ಎತ್ತರಕ್ಕೆ ನಿಲ್ಲಿಸಿದ್ರೆ ಒಳ್ಳೇದು ಅಂತ ಹೇಳ್ತಾರೆ, ನಿಜವಾಯ್ದು? 25 ಬೀಟ್ಲಿಕ್ಕೆ ನಿಲ್ಸಿದ್ರೆ ಒಳ್ಳೇದಂತ ಹೇಳ್ತಾರೆ. ಅದು ಅದು ಕಟಾವ್ ಮಾಡ್ಲಿಕ್ಕೆ ನಮಗೆ ಮನಸ್ಸು ಬರೋದಿಲ್ಲ. ನಮ್ದೇ ಸಾಧಾರಣ 30-35 ಬೀಟ್ ಎತ್ತರಕ್ಕೆ ಹೋಗಿದೆ ಕೆಲವೆಲ್ಲ. ಯಾಕಂದ್ರೆ ಕಾಳುಮೆಣಸು ಎತ್ತರ ಹೋದಾಗೆ ಇಳುವರಿ ಜಾಸ್ತಿ. ಯಾಕೆ? ಅದು ಒಳ್ಳೆ ಸೂರ್ಯನ ಬಿಸಿಲು ಬೀಳ್ತದೆ ಅದಕ್ಕೆ, ಮತ್ತೆ ಸ್ವಲ್ಪ ಇಳುವರಿ ತುಂಬಾ ಜಾಸ್ತಿ. ಕೆಳಗೆ ಒಂದು ಕೆಳಗಿಂದ ಮೇಲೆ ಡಬಲ್ ಇಳುವರಿ ಅಂತ ಹೇಳ್ಬೋದು. ಒಂದು 10 ಫೀಟಿಂದ ಮೇಲೆ ಜಾಸ್ತಿ. ಹಾ, ಡಬಲ್ ಇಳುವರಿ. ಹೌದು, 10 ಫೀಟಿಂದ ಮೇಲೆ ಇಳುವರಿ ಜಾಸ್ತಿ. ಹಾಗೆ 25 ಬೀಟಿಗೆ ಕಟ್ ಮಾಡಿದ್ರೆ ಕೊಯ್ಲಿಗೊಂದು ಸುಲಭ ಅಷ್ಟೊಂದು ಹೇಳ್ಬೋದು. ಆಮೇಲೆ ಬಾಳೆಯನ್ನು ಕೂಡ ಮಿಶ್ರ ಬೆಳೆಯಾಗಿ ಬೆಳೀತಾ ಇದ್ರಿ, ಇದರ ಬಗ್ಗೆ ಹೇಳಿ. ಬಾಳೆಯಲ್ಲಿ ಮುಂಚೆ ಎಲ್ಲ ತುಂಬಾ ಜಾಸ್ತಿ ಇತ್ತು ನಮ್ಮ ಹತ್ರ ಬಾಳೆ. ಅದು ಮಾರ್ಕೆಟಿಗೆ ಬರುವಾಗ ಅದಕ್ಕೆ ರೇಟ್ ಎಲ್ಲ ಸಮಸ್ಯೆ ಆಯ್ತು ನಮಗೆ. ಹಾಗಾಗಿ ಈಗ ತುಂಬಾ ತೆಗೆದಿದ್ದೇವೆ. ಈಗ ಸ್ವಲ್ಪ ಮನೆ ಖರ್ಚಿಗೆ, ಮತ್ತೆ ಎಲ್ಲಿಯಾದ್ರೂ ಮತ್ತೆ ಮಧ್ಯ ಒಂದೊಂದು ಅಷ್ಟೇ ಸರ್. ಬಾಳೆಯನ್ನು ಹಣ್ಣು ಮಾಡಿ ಮಾತ್ರ ಉಪಯೋಗಿಸ್ತಿರೋ ಅಥವಾ ಬೇರೆ ಏನಾದ್ರು ಉಪಯೋಗ ಇದೆಯಾ? ಇಲ್ಲ, ಹಣ್ಣು ಮಾಡಿ ಮನೆ ಖರ್ಚಿಗೆ ತಿನ್ಲಿಕ್ಕೆ, ಮತ್ತೆ ಅಂಗಡಿಗೆ ಹಸಿಗೊನೆಯನ್ನೇ ಕೊಡೋದು ನಾವು. ಒಳ್ಳೇದು ಸುದರ್ಶನ್ ನಾಯಕ್ ಅವರೇ, ಅಡಿಕೆ ಕೃಷಿಯನ್ನ ಪ್ರಧಾನವಾಗಿ ಇಟ್ಟುಕೊಂಡು ನೀವು ಕೃಷಿಯನ್ನ ಮಾಡ್ತಾ ಇದ್ರಿ, ಜೊತೆಗೆ ಒಂದಷ್ಟು ಮಿಶ್ರ ಬೆಳೆಯನ್ನು ಕೂಡ ಬೆಳೀತಾ ಇದ್ರಿ. ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಅಡಿಕೆ ಕೃಷಿ ಅನುಭವ ಕಾಡುಹೊಳೆ ಗ್ರಾಮದ ಸುದರ್ಶನ್ ನಾಯಕ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಬಾಕಿ ಎಲ್ಲವೂ ಆಮೇಲೆ, ನನ್ನ ಮಾತು ಕೇಳು ಈಗಲೇ. ನಮಗ್ಯಾವುದೇ ಚಿಂತೆ ಇಲ್ಲ ರೀ, ಆದ್ರೆ ನಮಗ್ಯಾವುದೇ ಚಿಂತೆ ಇಲ್ಲ ರೀ. ಸ್ಮಾರ್ಟ್ ಜನರ ಪ್ರಯೋರಿಟಿ ಕ್ಲಿಯರ್ ಇದೆ, ಉಳಿದದ್ದೆಲ್ಲ ಆಮೇಲೆ. ಮೊದಲು LIC. ಇನ್ನು ಜಾನುವಾರುಗಳ ಪೋಷಕಾಂಶಗಳ ಮಹತ್ವ, ಈ ವಿಷಯವಾಗಿ ಉಡುಪಿಯ ಪಶುಪಾಲನಾ ಇಲಾಖೆಯ ನಿವೃತ್ತ ಉಪನಿರ್ದೇಶಕರಾದ ಡಾಕ್ಟರ್ ಸರ್ವೋತ್ತಮ ಉಡುಪ ಅವರಿಂದ ಭಾಷಣ. ಹೈನುಗಾರಿಕೆಯಲ್ಲಿ ಪೌಷ್ಟಿಕ ಆಹಾರ ಬಳಕೆ ಮತ್ತು ಆರೋಗ್ಯ ರಕ್ಷಣೆ, ಇದರಲ್ಲಿ ಹೇಳಬೇಕಾದಂಥ ಮೂರು ಮುಖ್ಯವಾದ ವಿಷಯಗಳೇನೆಂದರೆ, ಒಂದು ಆರೋಗ್ಯ ರಕ್ಷಣೆ, ಇನ್ನೊಂದು ಪಶು ಆಹಾರ ಬಳಕೆ ಇದರ ಬಗ್ಗೆ, ಮತ್ತು ಸ್ವಲ್ಪ ಜೀರ್ಣ ವ್ಯವಸ್ಥೆ ಯಾವುದು ಪಶುಗಳಲ್ಲಿ, ನಮ್ಮ ದನಗಳಲ್ಲಿ ಇರುವಂಥ ಜೀರ್ಣದ ಬಗ್ಗೆ, ಜೀರ್ಣಾಂಗದ ಬಗ್ಗೆ ಸ್ವಲ್ಪ ವ್ಯವಸ್ಥೆ ಇದರ ಬಗ್ಗೆಯೂ ಹೇಳ್ತೇನೆ. ಆಮೇಲೆ ನಿಮ್ಮಲ್ಲಿ ಕೆಲವರು ಈಗಾಗಲೇ ಬೈಪಾಸ್ ಪ್ರೋಟೀನ್ ಬಗ್ಗೆ ತಿಳ್ಕೊಂಡಿರ್ಬೋದು, ಅದರ ಬಗ್ಗೆಯೂ ಸ್ವಲ್ಪ ಹೇಳ್ತೇನೆ. ಮೊದಲನೆಯದಾಗಿ ಆರೋಗ್ಯ ರಕ್ಷಣೆ. ಆರೋಗ್ಯ ರಕ್ಷಣೆ ಅಂದರೆ ಉತ್ತಮವಾದ ಆಹಾರ ನೀರುಗಳನ್ನು ಸರಿಯಾದ ಸಮಯದಲ್ಲಿ, ನಿಗದಿತ ಸಮಯದಲ್ಲಿ, ನಿಗದಿತ ಪ್ರಮಾಣದಲ್ಲಿ ಜಾನುವಾರುಗಳಿಗೆ ಒದಗಿಸುವುದರಿಂದ 100-75% ನೀವು ಆರೋಗ್ಯ ರಕ್ಷಣೆ ಮಾಡಿದಾಗಿ. ಇನ್ನೊಂದು ಮುಖ್ಯವಾದ ನಿರ್ವಹಣೆ ಅಂತ ಹೇಳಿದರೆ ಸ್ವಚ್ಛತೆ. ಈ ಆರೋಗ್ಯ ರಕ್ಷಣೆ ಬಗ್ಗೆ ಮಾತಾಡುವ ಮೊದಲು ನಾವು ಈ ನಿರ್ವಹಣೆ ಬಗ್ಗೆಯೇ ಮಾತಾಡಬೇಕಾಗುತ್ತೆ. ನಿರ್ವಹಣೆಯಲ್ಲಿ ಅತಿ ಮುಖ್ಯವಾದದ್ದು ಪಶು ಆಹಾರ ಮತ್ತು ನೀರನ್ನು ಒದಗಿಸುವಂಥದ್ದು. ಇನ್ನು ಎಲ್ಲವುದು ಹೇಳೋ ಮೊದಲು ಎರಡು ಮುಖ್ಯವಾದ ಕೇಸ್ ಸ್ಟಡಿ ಅಂತ ಹೇಳ್ತೀನಿ ನಾನು, ಒಂದು ಉದಾಹರಣೆ ಮೂಲಕ ಹೇಳ್ತೀನಿ. ನನಗೆ ನಮ್ಮ ಚೇರ್ಕಾಡಿ ಗ್ರಾಮದವರೊಬ್ಬರು ಒಂದು ದಿವಸ ಫೋನ್ ಮಾಡಿ, ಚೇರ್ಕಾಡಿ ಅಲ್ಲ, ಕೊಕ್ಕರಣೆ ಹತ್ರದವರು ಸುಶೀಲ ಅಂತ, ಅವರು ಫೋನ್ ಮಾಡಿ ಒಂದು ವಿಷಯ ಹೇಳ್ತಾರೆ. ಡಾಕ್ಟ್ರೇ, ನಮ್ಮದು ಕಡಸು 1.5 ವರ್ಷ ಆಗಿದೆ, ತಿನ್ನೋದು ಇದು ನೋಡಲಿಕ್ಕೂ ಎಲ್ಲ ಸರಿ ಇದೆ, ಆದರೆ ಹೀಟಿಗೆ ಬರ್ತಾ ಇಲ್ಲ ಅಂತ. ಅರ್ಥ ಆಗಿರ್ಬೋದಲ್ಲ, ಎಲ್ಲದು ಸರಿ ಇದ್ದು ಹೀಟಿಗೆ ಬರ್ತಾ ಇಲ್ಲ ಅಂತ ಹೇಳಿದೆ. ಹಾಗಾದರೆ ಸಾಧಾರಣವಾಗಿ ನಾವೇನು ಮಾಡ್ತೀವಿ ಹೇಳಿ, ಮಿನರಲ್ ಮಿಕ್ಸ್ಚರ್ ಹಾಕ್ತೀವಿ ಅಥವಾ ಕೋಕು ಟ್ಯಾಬ್ಲೆಟ್ಸ್ ಅಂತ ನಿಮಗೆಲ್ಲ ಗೊತ್ತಿರ್ತದೆ, ಕಾಪರ್ ಮತ್ತು ಕೋಬಾಲ್ಟ್ ಮಿಶ್ರಣ ಇರುವಂಥ ಒಂದು ಮಾತ್ರೆ ಕೊಡ್ತೀವಿ. ಇದಿಷ್ಟು ಇದ್ದರೂ ಅದು ಬರಲಿಲ್ಲ ಅಂದರೆ ಅದರ ಅರ್ಥ ಅದಕ್ಕೆ ಪ್ರೋಟೀನ್ನ ಕೊರತೆ ಇದೆ ಅಂತ ನಾವು ತಿಳ್ಕೊಳ್ಬೇಕು. ದಯವಿಟ್ಟು ನೆನಪಿಟ್ಕೊಳ್ಳಿ, ನಾನು ಅವರಿಗೆ ಒಂದು ಸಜೆಷನ್ ಕೊಟ್ಟೆ, ಒಂದು ಸಲಹೆ, ದಯವಿಟ್ಟು 1/2 kg ನೆಲಗಡಲೆ ಹಿಂಡಿ ಅಥವಾ ನೀವು ಯಾವುದೇ ಹಿಂಡಿ, ಪ್ಯೂರ್ ಹಿಂಡಿ, ಪಶು ಆಹಾರ ಅಲ್ಲ, ಪ್ಯೂರ್ ಹಿಂಡಿ, ಇದನ್ನು ನೀವು 1-15 ದಿವಸ ಹಾಕಿ, 8-10 ದಿವಸದಲ್ಲಿ ನಿಮಗೆ ಇದರದ್ದು ಫಲಿತಾಂಶ ಗೊತ್ತಾಗ್ತದೆ ಅಂತ ಹೇಳಿ. ಸಾಧಾರಣ 10 ದಿವಸ ಆಗುವಾಗ ಫೋನ್ ಮಾಡಿ ಹೇಳಿದರು, ನನ್ನ ದನ ಹೀಟಿಗೆ ಬಂದಿದೆ, ನಾನು ಈಗ ಕೊಡೋದಾ ಬೇಡ ಅಂತ ನಾನು ಹೇಳಿದೆ. ಅದು ಸರಿಯಾದ ಸಮಯ ನೋಡಿ, ಹೀಟಿಗೆ ಬಂದದ್ದು ಯಾವಾಗ ಬರಬೇಕು, ಯಾವಾಗ ಕೊಡಬೇಕು ಅಂತ ಅವ್ರಿಗೆ ಸಾಧಾರಣ ಗೊತ್ತಿರ್ತದೆ. ಒಂದೊಂದು ದನಕ್ಕೂ ಒಂದೊಂದು ರೀತಿಯ ಹೀಟ್ ಪೀರಿಯಡ್ ಇರ್ತದೆ. ಅದರ ಪ್ರಕಾರ ಅವ್ರು ಕೊಡಿಸಿದ್ರು, ಆಮೇಲೆ ಅದು ಡಬ್ಬ ಆಯಿತು, ಅದು ಕರು ಹಾಕಿ, ಇದು ಒಂದು ಕಥೆ. ಇದರಲ್ಲಿ ಮುಖ್ಯ ವಿಷಯ ಏನಂದರೆ, ಪ್ರೋಟೀನ್ ಅಂಶ ಕಡಿಮೆ ಇದ್ದಾಗ ಜಾನುವಾರುಗಳು ಹೀಟಿಗೆ ಬರುವುದಿಲ್ಲ. ಇದನ್ನು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ಇದೇ ಥರ ನಮಗೆ ಶಂಕರನಾರಾಯಣದ ಹತ್ರ ಹಾಲಾಡಿ ಹತ್ರದವರು ಒಂದು ಕೇಸ್ ಹೇಳ್ತಾ ಇದ್ರು. ತುಂಬ ಎಲ್ಲ ಪ್ರಯತ್ನ ಮಾಡಿದ್ವಿ. ಆಮೇಲೆ ಕೆಲವರು ಹಾರ್ಮೋನ್ ಇಂಜೆಕ್ಷನ್ಸ್ ಬಗ್ಗೆಯೂ ಮಾತಾಡ್ತಾರೆ. ದಯವಿಟ್ಟು ಅದೆಲ್ಲ ಪ್ರಾರಂಭ ಮಾಡುವ ಮೊದಲು ನೀವು ಅರ್ಧರ್ಧ ಕೆ ಜಿ ಹಿಂಡಿ, ಕನಿಷ್ಠ ನೆಲಗಡಲೆ ಹಿಂಡಿಯ ಯಾವುದಾದ್ರೂ ಶುದ್ಧ ಹಿಂಡಿಯನ್ನು ಒಂದು 15 ದಿವಸ ಹಾಕಿ ನೋಡಿ. ಆಮೇಲೆ ನಿಮ್ಮಲ್ಲಿ ಮೊಳಕೆ ಬರೆಸುವಂಥ ಕೊಡುವಂಥ ಕ್ರಮ ಇರ್ತದೆ, ಅದನ್ನು ಕೊಡ್ಬೋದು. ಯಾವುದು ಉದ್ದ ಅಥವಾ ಹೆಸರು ಇದನ್ನು, ಇದು ನಿರ್ವಹಣೆಯಲ್ಲಿ ಮಾಡಬೇಕಾದಂಥ ಕರ್ತವ್ಯ. ಆಹಾರದ ಪಶು ಆಹಾರದ ಅವಶ್ಯಕತೆ ಬಗ್ಗೆ ನಾನು ಹೇಳಿದ್ದು, ಇದನ್ನು ಬಳಕೆ ಮಾಡುವಾಗ ನಿಗದಿತ ಪ್ರಮಾಣದಲ್ಲಿ ನಿಗದಿತ ಸಮಯದಲ್ಲಿ ಕೊಟ್ಟರೆ ಮಾತ್ರ ನಿಮ್ಮ ಜಾನುವಾರುಗಳು ವರ್ಷಕ್ಕೆ ಒಂದು ಕರು ಹಾಕ್ತವೆ, ಆಮೇಲೆ ಸರಿಯಾಗಿ ಹೀಟಿಗೂ ಬರ್ತವೆ. ಹೆಣ್ಣು ಕರುಗಳಾದರೆ 12-14 ತಿಂಗಳಲ್ಲಿ ಹೀಟಿಗೆ ಬರ್ತವೆ. ಇದನ್ನು ಕಾಪಾಡುವಂಥದ್ದು ಈ ಒಂದು ಧ್ಯೇಯವನ್ನು ಇಟ್ಕೊಂಡು ನಾವು ಪಶುಪಾಲನೆ ಮಾಡ್ತೀವಿ. ಇನ್ನೊಂದು, ಇದು ಪ್ರೋಟೀನ್ ಬಗ್ಗೆ ನಾನು ಹೇಳಿದ್ದು, ದಯವಿಟ್ಟು ನೆನ್ಪಿಟ್ಕೊಳ್ಳಿ. ನಮ್ಮ ಇದರಲ್ಲಿ ಯಾವ ದೈನಂದಿನ ದಿನದಲ್ಲಿ ನಾವು ಇದನ್ನು ಮರೆತು ಬಿಟ್ಟಿರ್ತೀವಿ, ಪರಿಗಣಿಸುವುದೂ ಇಲ್ಲ. ಯಾಕೆಂದರೆ ನಾವು ಇದು ಹಾಕ್ತೀವಿ, ಬೂಸ ಹಾಕ್ತೀವಿ, ಅದು ಹಾಕ್ತೀವಿ ಅಂತ ಎಣಿಸ್ತಾರೆ. ಅದು ಕನಿಷ್ಠವಾಗಿ ನಿಮ್ಮ ಯಾವುದೇ ಮಿನರಲ್ ಮಿಕ್ಸ್ಚರ್ ಕೊಟ್ಟರೆ ಅಥವಾ ಮಾತ್ರೆ ಕೊಟ್ಟರು, ಯಾವ್ದು ಕೊಟ್ಟರು, ಇಂಜೆಕ್ಷನ್ ಕೊಟ್ಟರು ಹೀಟಿಗೆ ಬರೋದಿಲ್ಲ ಅಂದರೆ ಅರ್ಧ ಅಂಶ ಪ್ರೋಟೀನ್ನ ಕೊರತೆ ಇರ್ತದೆ. ಇನ್ನೊಂದು, ಲ್ಯೂಕಸ್ ಅಂತ ನಮ್ಮ ಶಿರ್ವಾದ ಹತ್ರದವರು, ಅವರು ಒಂದು ಕೇಸ್ ಹೇಳ್ತಾರೆ. ನಮ್ಮ ದನ ಎಲ್ಲ ತಿಂತದೆ, ಎಲ್ಲ ಮಾಡ್ತದೆ, ಎಲ್ಲ ಸರಿ ಇದೆ, ಆದರೆ ಮೈಯಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ, ಚರ್ಮ ಎಲ್ಲ ಒಣಗಿಯೋದಾಗಿದೆ, ಒಂದು ಫೋಟೋ ಕಳಿಸಿ ಅಂತ ಹೇಳಿದೆ. ಫೋಟೋ ಕಳಿಸಿದರು. ಆಮೇಲೆ ಅವರಿಗೆ ನಾನು ದಿವಸಕ್ಕೆ ಒಂದು 1/2 ಕೆಜಿಯಷ್ಟು ರಾಗಿ ಹಿಟ್ಟು, ಪ್ಲೈನ್ ರಾಗಿ ಹಿಟ್ಟು 1/2 ಕೆಜಿಯಷ್ಟು ಕೊಡಿ ಅಂತ ಹೇಳಿದ್ರು. ಒಂದು 15 ದಿವಸದ ಮೇಲೆ ಮತ್ತವರು ಫೋನ್ ಮಾಡಿ ಆಮೇಲೆ ಫೋಟೋ ಸಹ ಕಳಿಸಿದರು. ತುಂಬ ಬದಲಾವಣೆ ಆಗಿತ್ತು. ಮೊದಲು ಏನಾಗ್ತಿತ್ತು ಅಂತೇಳಿದ್ರೆ ಅವರು ಏನು ಫೀಡ್ ಕೊಡ್ತಿದ್ರು ಅದರಲ್ಲಿರುವಂಥ ಮೆಕ್ಕೆಜೋಳದ ಕಾಳು ಅದು ಎಲ್ಲ ಸಗಣಿಯಲ್ಲೂ ಸಹ ಬರ್ತಿತ್ತು. ನಿಮ್ಗಲ್ಲೂ ಕೆಲವರಿಗೆ ಅನುಭವ ಆಗಿರ್ಬೋದು. ಅಂದರೆ ಆಹಾರ ಕೊಡುವಷ್ಟು ಕೊಟ್ಟಿದ್ದಾರೆ, ಆದರೆ ಅದು ಸರಿಯಾಗಿ ಜೀರ್ಣ ಆಗಲಿಲ್ಲ. ಯಾಕೆ ಜೀರ್ಣ ಆಗಲಿಲ್ಲ ಅಂದರೆ ಜಾನುವಾರುಗಳಿಗೆ ಜೀರ್ಣ ಆಗಬೇಕಾದರೂ ಒಂದು ಶಕ್ತಿಯ ಎನರ್ಜಿ ಅವಶ್ಯಕತೆ ಇದೆ. ಈ ಎನರ್ಜಿಯ ಕೊರತೆ ಇದ್ದರೆ ಒಳಗಡೆ ಜೀರ್ಣಾಂಗದಲ್ಲಿ ಸರಿಯಾದ ರೀತಿಯಲ್ಲಿ ಜೀರ್ಣ ಆಗೋದಿಲ್ಲ. ಇದರ ಪರಿಣಾಮ ಏನಾಗುತ್ತೆ ಅಂದರೆ ನೀವು ಎಷ್ಟೇ ದುಬಾರಿ ಇದನ್ನು ಪ್ರಮಾಣ ಪಶು ಆಹಾರವನ್ನು ಹಾಕಿದರೂ ಸಹ ಅದು ಸರಿಯಾದ ರೀತಿಯಲ್ಲಿ ಅದು ಪರಿವರ್ತನೆ ಆಗೋದಿಲ್ಲ, ಉಪಯೋಗ ಆಗೋದಿಲ್ಲ, ದೇಹಕ್ಕೆ ಅದು ಹಿಡಿದು ಹೋಗೋದಿಲ್ಲ. ಇದನ್ನು ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಒಂದು ಪ್ರೋಟೀನು, ಇನ್ನೊಂದು ಶಕ್ತಿ, ಎನರ್ಜಿ. ಈ ಎರಡನ್ನು ನಾವು ಸಾಧಾರಣವಾಗಿ ಮರೆತು ಬಿಟ್ಟಿರ್ತೀವಿ, ಯಾರು ಹೆಚ್ಚಿಗೆ ಇದು ಮಾಡೋದಿಲ್ಲ. ಈಗ ಪೌಷ್ಟಿಕ ಆಹಾರದ ಬಗ್ಗೆ ಈಗ ನಮಗೆ ನಿಮಗೆಲ್ಲರಿಗೂ ಗೊತ್ತಿದೆ. ಈಗ ಏನಾಗುತ್ತೆ, ಆಹಾರ ಅಂತ ಹೇಳಿದರೆ ಎಲ್ಲ ಕಾರ್ಬೋಹೈಡ್ರೇಟ್ಸ್ ಅಂದರೆ ನೀವು ಏನು ಶರ್ಕರಾ, ಪಿಷ್ಟ, ಪ್ರೋಟೀನು, ಫ್ಯಾಟು ಇವೆಲ್ಲ ಮಾಮೂಲಿ ಇರ್ತಾವೆ, ಮಿನರಲ್ಸು. ಇದನ್ನು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು, ಎಷ್ಟು ಕೊಡಬೇಕು, ಏನೆಲ್ಲ ಕೊಡಬೇಕು? ಜಾನುವಾರುಗಳು ಅಂದರೆ ದನಗಳ ಆಹಾರದಲ್ಲಿ ಮುಖ್ಯವಾಗಿ ಎರಡು ಮುಖ್ಯ ಇರ್ತದೆ. ಒಂದು ಮೇವಿನ ಅಂಶ, ಒಣ ಮೇವು ಇರ್ಬೋದು, ಹಸಿ ಮೇವು ಇರ್ಬೋದು. ಇನ್ನೊಂದು ಈ ಥರ ಕಾಂಪೌಂಡ್ ಇದು ಮಿಕ್ಸ್ ಇದರದ್ದು ಪಶು ಆಹಾರ. ಇದನ್ನು ಯಾವ ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದನ್ನು ದಯವಿಟ್ಟು ನೆನಪಿಟ್ಕೊಳ್ಳಿ. ಒಂದು ಹಸು ಸಾಧಾರಣ 450-500 ಕೆಜಿ ಅಂತಿದ್ರೆ 3-4% ಅದರದ್ದು ತೂಕದ ಭಾಳ ದೇಹದ ತೂಕದಷ್ಟು ನಾವು ಆಹಾರ ಒಟ್ಟಿಗೆ ಕೊಡಬೇಕು. ಅದರ ಅರ್ಥ ಕನಿಷ್ಠ ಇದು ಕನಿಷ್ಠ ನಾ ಹೇಳ್ತಾ ಇರೋದು 15 ಕೆಜಿ ಒಟ್ಟು ತೂಕ ಅದರ ದೇಹಕ್ಕೆ ಒಂದು ದಿವಸಕ್ಕೆ ಹೋಗಬೇಕು. ಅದರಲ್ಲಿ 1/2 ಪ್ರಮಾಣ ಮೇವಿನ ಅಂಶ ಅಂದರೆ ಒಣ ಹುಲ್ಲು ಅಥವಾ ಬೇರೆ ಯಾವುದೇ ಹುಲ್ಲು, ರಾಗಿ ಹುಲ್ಲು ಇರೋ ರಾಗಿ ಹುಲ್ಲು ಹಾಕ್ಬೋದು. ಹಸಿಮೇವು ನೀವು ಎಷ್ಟು ಬೇಕಾದರೂ ಹಾಕ್ಬೋದು. ಆಮೇಲೆ ಪಶು ಆಹಾರ 1% ಅಂತ ಅಂದರೆ ಸುಮಾರು 5 ಕೆಜಿ ಎಷ್ಟು ಅಂತ. ಇದರ ಅರ್ಥ ಇದು ಒಂದು ಥಂಬ್ ರೂಲ್ ಅಂತಾರೆ, ಇದು ಎಲ್ಲದಕ್ಕೂ ಒಂದೇ ರೀತಿ ಆಗೋದಿಲ್ಲ. ಈ 1/2 ಅಂಶದ ಅಂತ ಹೇಳಿದ್ನಲ್ಲ, ಇದು ಸ್ವಲ್ಪ ನೆನಪಿಟ್ಕೊಳ್ಳಿ. ನೀವು ಒಣ ಹುಲ್ಲು ಇದ್ದವರು ಅಥವಾ ಈಗ ಹಸಿ ಹುಲ್ಲೆಲ್ಲ ಕಷ್ಟ ಇರ್ಬೋದು, ಅಂತೂ ಪಶು ಆಹಾರವನ್ನು ಸರಿಯಾಗಿ ಹಾಕಬೇಕು. ಇದನ್ನು ಎಷ್ಟು ಪ್ರಮಾಣ ಹಾಕಬೇಕು? ಕನಿಷ್ಠ 2-2.5 ಕೆಜಿ ಅವುಗಳ ದೇಹದ ನಿರ್ವಹಣೆಗೆ ಅಷ್ಟು ಶಕ್ತಿಗೆ ಬೇಕಾಗೋದು 2-2.5 ಕೆಜಿ ಬೇಕು. ಆಮೇಲೆ ಪ್ರತಿ 1 ಲೀಟ್ರ್ ಹಾಲಿಗೆ 400 ಗ್ರಾಮ್ನಷ್ಟು, ಅದು ಹೆಚ್ಚು ಕಡಿಮೆ 500 ಗ್ರಾಮ್ ಅಂತ ಇಟ್ಕೊಳ್ಳಿ. ಒಂದು 10 ಲೀಟ್ರ್ ಹಾಲು ಕೊಡೋದನ್ನಾದರೆ 5 ಕೆಜಿಯಷ್ಟು ನೀವು ಫೀಡ್ ಹಾಕಿ. ಫೀಡ್ ನೀವು 5 ಅಲ್ಲ, ನೀವು 8 ಕೆಜಿ ಹಾಕ್ತೀರಿ ಅಂತ ಇಟ್ಕೊಳ್ಳಿ. ಏನಾಗುತ್ತೆ, ಏನಾಗೋದಿಲ್ಲ, ಸಗಣಿಯಾಗಿ ಹೊರಗೆ ಬರ್ತದೆ, ನಿಮಗೆ 3 ಕೆಜಿ ಇದ್ದು ಇದು ನಷ್ಟ ಅಷ್ಟೆ. ಇನ್ನೂ ಹೆಚ್ಚಿಗೆ ಹಾಕ್ತಾ ಹೋದರೆ ಅದು ಕೊಬ್ಬಾಗಿ ದೇಹದಲ್ಲಿ ಮೈಯಲ್ಲಿ ಹೊರ ಉಳ್ಕೊಳ್ತದೆ. ಅದರಿಂದ ಮುಂದೆ ಕರು ಹಾಕಲಿಕ್ಕೆ ಅಥವಾ ಅದು ಹೀಟಿಗೆ ಬರಲಿಕ್ಕೂ ಸಮಸ್ಯೆ ಆಗುತ್ತೆ. ಅದಕ್ಕೆ ಹೇಳಿದ್ದು ನಿಗದಿತ ಪ್ರಮಾಣದಲ್ಲಿ ನಿಗದಿತ ಸಮಯದಲ್ಲಿ ಹಾಕಿ. ಎಷ್ಟು ಸಾರಿ ಹಾಕಬೇಕು ದಿವಸಕ್ಕೆ? ನಿಮಗೆ ಕನಿಷ್ಠ 2 ಸಾರಿ, ಗರಿಷ್ಠ 3 ಸಾರಿ ಆದರೂ ಹಾಕಿದ್ರೆ ಒಳ್ಳೆಯದು. ಯಾಕಂತೇಳಿ ನಿಮಗೆ ಹಾಲು ಕರೆಯುವ ಸಮಯದಲ್ಲಿ ಹಾಕೋದು ನಮ್ಮಲ್ಲಿ ಇರುವಂಥ ಒಂದು ರೂಢಿ ಅಲ್ವಾ. ಈ ಪಶು ಆಹಾರ ಬಳಕೆಯನ್ನು ಮಾಡುವಾಗ ನೀವು ಪೆಲೆಟ್ಸ್ ಇದ್ದರೆ ಅಥವಾ ಇನ್ನೊಂದು ಪೌಡರ್ ಫಾರ್ಮಲ್ಲಿ ಇದ್ದರೆ ಅವುಗಳನ್ನು ಹೇಗೆ ಹಾಕ್ತೀರಿ ಅನ್ನೋದು ಸಹ ಅತಿ ಮುಖ್ಯವಾದ. ಹೆಚ್ಚಿನವರು ನಾವು ನೋಡ್ತೀವಿ ಬೆಳಿಗ್ಗೆ ನೆನೆಸಿ ಇಟ್ಟು ರಾತ್ರಿ ಸಾಯಂಕಾಲ ಹಾಕ್ತಾರೆ, ಹಾಗೆಲ್ಲ ಮಾಡಬೇಡಿ. ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ಹಾಕ್ತಾರೆ, ಹಾಗೂ ಮಾಡಬೇಡಿ. ನಾವು ಎಷ್ಟೋ ಕಡೆ ನೋಡಿದ್ದೀವಿ ನಿಮ್ಮ ಹಾಕುವ ಆ ಪಶು ಆಹಾರ ಅದು ಜೀರ್ಣ ಆಗದೆ ಅರ್ಧಾಂಶ ಜೀರ್ಣ ಆಗಿ ಉಳಿದ ಅರ್ಧಾಂಶ ವೇಸ್ಟ್ ಆಗ್ತದೆ. ಅದು ನಿಮಗೆ ಸುಮ್ಮನೆ ನಿಮಗೆ ಹಣವೂ ದಂಡ, ಜಾನುವಾರಿಗೂ ವೇಸ್ಟ್ ಆಗ, ಅದರಿಂದ ಉಪಯೋಗ ಇಲ್ಲ. ಆದ್ದರಿಂದ ಸರಿಯಾದ ಬಳಕೆ ಹೇಗೆಂದರೆ, ಒಂದು ಅದು ಸ್ವಲ್ಪ ಮುದ್ದೆ ಮುದ್ದೆ ಫಾರ್ಮ್ ಅಷ್ಟೇ, ಅದಕ್ಕಿಂತ ಜಾಸ್ತಿ ನೆನೆಸಕ್ಕೆ ಹೋಗಬೇಡಿ. ಇದು ನಾವು ಎಲ್ಲ ಕಡೆ ಹೇಳ್ತೀನಿ, ನಿಮ್ಮ ದನಗಳಲ್ಲಿ ಎಲ್ಲಾದರೂ ಸಗಣಿ ನೀರಾಗಿ ಬರ್ತಾ ಇದೆ, ವಾಸನೆ ಇದೆ ಅಂತ ಹೇಳಿದರೆ ಅದು ಒಂದು ಕಾರಣ, ನೀವು ಅದಕ್ಕೆ ಹಾಕ್ತಿರುವಂಥ ಪಶು ಆಹಾರದಲ್ಲಿ ಹೆಚ್ಚಾಗಿ ನೀವು ಕೆಲವರು ಅದು ಗುಳ್ಳೆ ಬರುವಷ್ಟು ಫರ್ಮೆಂಟೇಷನ್ ಆಗುವಷ್ಟು ನೆನೆಸಿ ಇಡ್ತಾರೆ, ಹಾಗೆ ಮಾಡಬಾರ್ದು. ಇನ್ನೊಂದು, ನೀವೀಗ ಎಲ್ಲ ಹಾಕೋದ್ರೆ ಈ ಪಶು ಆಹಾರ ಹಾಕುವಾಗ ಸಾಧಾರಣವಾಗಿ ಎಲ್ಲದನ್ನು ಮಿಶ್ರಣ ಮಾಡಿರ್ತಾರೆ. ಅದ್ರ ಕನಿಷ್ಠ 20% ಪ್ರೋಟೀನು, ಬೇಕಾದಷ್ಟು ಫ್ಯಾಟು, ಮಿನರಲ್ ಮಿಕ್ಸ್ಚರು, ಕಾಕಂಬಿ ಅಂದರೆ ಮೊಲಾಸಸ್ ಎಲ್ಲ ಹಾಕ್ತಾರೆ, ಪರಿಮಳ ಇರ್ತದೆ. ಆದರೆ ನೀವು ಹಾಕುವ ಪ್ರಮಾಣ ಮತ್ತು ಹಾಕುವ ರೀತಿ ವ್ಯತ್ಯಾಸ ಆದರೆ ಅದು ಯಾವುದು ಉಪಯೋಗಕ್ಕೆ ಬರುವುದಿಲ್ಲ. ಇನ್ನೊಂದು, ನಾವು ಒಂದು ಮುಖ್ಯವಾದ ವಿಷಯ ಮರೆಯುವುದೇನೆಂದರೆ ಫೀಡಿಂಗ್ ಅಂತ ಹೇಳಿದರೆ ಬರೀ ಫೀಡ್ ಹಾಕೋದಂತ. ಆ್ಯಕ್ಚುಲಿ ನೀವು ಆ ಹಸುಗಳಿಗೆ ಕೊಡುವಂಥ ನೀರಿನ ಪ್ರಮಾಣದಲ್ಲಿ ಕಡಿಮೆ ಆದರೆ ಮುಖ್ಯವಾಗಿ ಹಾಲು ಕಡಿಮೆ ಆಗುತ್ತೆ. ಯಾಕೆಂದರೆ ಒಳಗಡೆ ಅದರ ಜೈವಿಕ ಕ್ರಿಯೆಗಳೆಲ್ಲ ಕಡಿಮೆ ಆಗ್ತದೆ, ಅದರಲ್ಲಿ ಸ್ಲೋ ಆಗ್ತದೆ, ನಿಧಾನ ಆಗ್ತದೆ. ಆದ್ದರಿಂದ ಒಂದು ಹಸುವಿಗೆ ಒಂದು ದನಕ್ಕೆ ಕನಿಷ್ಠ ದಿವಸಕ್ಕೆ 30-50 ಲೀಟ್ರ್ ನೀರು ಅಂದರೆ ಮೂರು ಬಕೆಟ್ ನೀರು, ನೀವು ಒಂದು ಬಕೆಟ್ ಅಂದರೆ 17 ಲೀಟ್ರ್ ಹಿಡಿತದೆ ಅಂಥದ್ದು ಕನಿಷ್ಠ 3 ಬಕೆಟ್. ನೀವು ಬೇಕಾದ್ರೆ ಇನ್ನೂ 10 ಬಕೆಟ್ ಕೊಡಿ, ಆದರೆ ಕನಿಷ್ಠ 3. ಇದನ್ನು ನೆನ್ಪಿಟ್ಕೊಳ್ಳಿ, ನೀರಿನ ಪ್ರಮಾಣ ಕಡಿಮೆ ಆದಾಗ ಜಾನುವಾರುಗಳ ದೈಹಿಕ ಆರೋಗ್ಯವೂ ಹಾಳಾಗುತ್ತೆ, ಪ್ಲಸ್ ಅದು ಹಾಲಿನ ಉತ್ಪಾದನೆಯು ಕಡಿಮೆ ಆಗುತ್ತೆ. ಇನ್ನು ಕರುಗಳಿಗೆ ಮತ್ತು ಬೆಳೆಯುವ ಕಡಸುಗಳಿಗೆ ನೀವು ಕೊಡುವಂಥ ಆಹಾರದಲ್ಲೂ ವ್ಯತ್ಯಾಸ ಇರುತ್ತೆ, ಅದರಲ್ಲಿ ಪ್ರೋಟೀನ್ ಪ್ರಮಾಣ ಜಾಸ್ತಿ ಇರ್ತದೆ. 22% ಇರುವಂಥ ಪ್ರೋಟೀನ್ ಇರುವಂತಹ ಪಶು ಆಹಾರವನ್ನು ಸಿಲೆಕ್ಟ್ ಮಾಡಿ ಕರುಗಳಿಗೂ. ಯಾಕೆ ಅಂದರೆ ಬೆಳೆಯುವಂಥ ಪ್ರಾಣಿಗಳಿಗೆ ಹೆಚ್ಚಿನ ಪ್ರೋಟೀನ್ ಅಗತ್ಯ ಇರ್ತದೆ. ಅದೇ ರೀತಿ ಹಾಲು ಕೊಡುವಂಥ ಜಾನುವಾರುಗಳು ಬೆಳೆದಾಗಿದೆ ಅಂಥವುಗಳಿಗೆ 18% ಇರುವಂಥ ಪ್ರೋಟೀನ್ ಇರುವಂಥ ಆಹಾರವನ್ನು ಉಪಯೋಗಿಸಿ. ಆಮೇಲೆ ಮೇವಿನ ಬಗ್ಗೆ, ಮೇವು ನಾನು ಹೇಳಿದೆ ಕನಿಷ್ಠ 5 ಕೆಜಿ ಅಂತ ಹೇಳಿದೆ, ಬಟ್ ಅದು ಯಾರು ತೂಕ ಮಾಡಿ ಹಾಕೋದಿಲ್ಲ, ತಿನ್ನುವಷ್ಟು ಹಾಕ್ಬೋದು. ಹಸಿ ಮೇವು ನೀವು 10 ಕೆಜಿ ಹಾಕಿದರೆ 1 ಕೆಜಿ ಪಶು ಆಹಾರದ ಅದರ ಬೆಲೆ ಅದರಲ್ಲಿರುತ್ತೆ, ಅಷ್ಟು ಪೋಷಕಾಂಶ ಅದರಲ್ಲಿರ್ತದೆ. ಆಮೇಲೆ ಅನ್ ಐಡೆಂಟಿಫೈಡ್ ಗ್ರೋತ್ ಫ್ಯಾಕ್ಟರ್ಸ್ ಅಂತ ಇರ್ತವೆ ಪಶು ಆಹಾರಕ್ಕೆ, ಪಶು ಆಹಾರದ ಮತ್ತು ಈ ಥರದ ಗ್ರೋತ್ ಫ್ಯಾಕ್ಟರ್ಸ್ ಇರುವಂಥದ್ದು ನಮ್ಮ ಹಸಿರು ಮೇವಿನಲ್ಲಿ. ಹಸಿರು ಮೇವು ನಿಮ್ಮಲ್ಲಿ ಯಥೇಚ್ಛವಾಗಿದ್ದರೆ ನಿಮ್ಮ ಹಾಲಿನ ಉತ್ಪಾದನೆಯ ಕಾಸ್ಟ್, ಅದರದ್ದು ಏನು ಖರ್ಚಿದೆ, ಅದು ತುಂಬ ಕಡಿಮೆ ಮಾಡ್ಬೋದು. ನಾನು ಹೇಳಿದಾಗೆ 10 ಕೆಜಿ ಹುಲ್ಲು ಸಾಧಾರಣ 1 ಕೆಜಿ ಹಿಂಡಿಗೆ ಸರಿಯಾಗುತ್ತೆ, ಅಷ್ಟು ಅದರ ಪೋಷಕಾಂಶಗಳು. ಇನ್ನು ಹಾಲು ಕರೆಯುವ ದನಗಳಲ್ಲಿ ನೀವು ಯಾವ ಒತ್ತಿಗೆ ಕೊಡ್ತೀರಿ ಅನ್ನೋದನ್ನು ದಯವಿಟ್ಟು ನಿಗದಿತ ಸಮಯದಲ್ಲೇ ಮಾಡಿಕೊಳ್ಳಿ. ಇಲ್ಲದಿದ್ದರೆ ಅದು ಮತ್ತೆ ಪಶು ಆಹಾರ ಕೊಡೋದು, ಹಾಲು ಕರೆಯೋದು ಒಂದೇ ಥರ ಇದ್ದರೆ ಹಾಲಿನ ಉತ್ಪಾದನೆಯು ಸಹ ಜಾಸ್ತಿ ಇರ್ತದೆ. ಆಮೇಲೆ ಈ ಪ್ರೋಟೀನ್ ಅಂಶ, 1 ಕೆಜಿ ಹಾಲಲ್ಲಿ 30 ಗ್ರಾಮ್ನಷ್ಟು ಪ್ರೋಟೀನ್ ಇರ್ತದೆ. ಅದು ಹಾಲಿನ ಪ್ರೋಟೀನ್, ಮಿಲ್ಕ್ ಪ್ರೋಟೀನ್ ಹೆಸರು, ಮಿಲ್ಕ್ ಪ್ರೋಟೀನ್ ಹೆಸರು ಕೇಸಿನ್ ಅಂತ. ಅಂದರೆ ನಿಮ್ಮ ಯಾವುದೇ ಆಹಾರ ಬಳಕೆಯಲ್ಲಿ ಇದಕ್ಕೆ ಈ ಪ್ರೋಟೀನ್ ಅಂಶವನ್ನು ದಯವಿಟ್ಟು ನೆನ್ಪಿಟ್ಕೊಳ್ಳಿ. ನಿಮ್ಮ ಪಶು ಆಹಾರಗಳಲ್ಲಿ ಅದು ಇರ್ತದೆ. ಒಂದು ಪಕ್ಷ ನಿಮ್ಮ ಜಾನುವಾರುಗಳಲ್ಲಿ ಪ್ರೋಟೀನ್ನ ಕೊರತೆ ಕಂಡು ಬಂದರೆ ನೇರವಾಗಿ ಶುದ್ಧ ಹಿಂಡಿಗಳನ್ನು ಹಾಕ್ಬೋದು. ಇದು ನಿಮ್ಮ ಸಮೀಪದ ಪಶುವೈದ್ಯರನ್ನ ಕೇಳ್ಕೊಳ್ಳಿ. ಒಂದು ಹಾಲಿನ ಉತ್ಪಾದನೆ ಕಡಿಮೆ ಆಗಿರುತ್ತೆ, ಆರೋಗ್ಯ ಅದ್ರ ದೇಹದ ಹೊಳಪು ಕಮ್ಮಿ ಆಗುತ್ತೆ, ಅಂಥದ್ದಕ್ಕೆ ಪ್ರೋಟೀನ್ ಕಡಿಮೆ ಆಗಿದೆ ಅಂತ ಅರ್ಥ. ಈ ಪ್ರೋಟೀನ್ ಕಡಿಮೆ ಆದಾಗ ಆಗಬಹುದಾದ ತೊಂದರೆಗಳು ತುಂಬ ಇದೆ. ಅದ್ರಲ್ಲಿ ಒಂದು, ಹೀಟಿಗೆ ಸರಿ ಬರೋದು, ಹೀಟಿಗೆ ಬಂದರೂ ದಬ್ಬ ಸರಿ ನಿಲ್ಲೋದು, ಗಬ್ಬ ಆಗೋದು. ಇನ್ನು ಪಶು ಆಹಾರ ಎಲ್ಲ ಆಗುತ್ತೆ. ಆಮೇಲೆ ನೀವು ನೋಡಿರ್ಬೋದು ತುಂಬ ಮಿನರಲ್ ಮಿಕ್ಸ್ಚರ್ನ ನಾವು ನಮ್ಮಲ್ಲಿ ಕೊಡ್ತಾರೆ. ಇನ್ನು ಮಿನರಲ್ ಮಿಕ್ಸ್ಚರ್ ಸಾಲ್ಟ್ ಲಿಕ್ಸ್ ಅಂತ ನೀವು ಕೇಳಿದಿರೋ ಗೊತ್ತಿಲ್ಲ, 1 ಕೆಜಿದು 5 ಕೆಜಿದು ಇಟ್ಟಿಗೆ ಥರ ಮಾಡಿ ಕೊಡ್ತಾರೆ. ಅದು ಸಹ ಜಾನುವಾರುಗಳಿಗೆ ನೆಕ್ಕಲಿಕ್ಕೆ ಭಾಳ ಒಳ್ಳೆಯದಾಗುತ್ತೆ. ಸಪೋಸ್ ನಿಮ್ಮಲ್ಲಿ ತುಂಬ ಜಾನುವಾರುಗಳಿದ್ದರೆ ಇದನ್ನು ಇಟ್ಕೊಳ್ಬೋದು. ಇನ್ನು ಸೈಲೇಜ್ ರಸಮೇವು ಎಷ್ಟು ಜನ ನಿಮ್ಮಲ್ಲಿ ಮಾಡ್ತಿದ್ದೀರೋ ಗೊತ್ತಿಲ್ಲ. ಈಗ ಸಣ್ಣ ಸಣ್ಣ ಚೀಲದಲ್ಲೂ ಮಾಡುವಂಥ ಒಂದು ಡಿಸೈನ್ ಇರುವಂಥ ಒಂದು ವ್ಯವಸ್ಥೆಯು ಸಹ ಇದೆ. ಅದು ನೀವು ಮಾಡಿದರೆ ನಿಮ್ಮ ಹಾಲಿನ ಉತ್ಪಾದನೆಗೆ ಒಳ್ಳೆಯದು, ಮತ್ತು ಮೇವನ್ನು ತುಂಬ ದಿವಸಗಳವರೆಗೂ ಇಟ್ಕೊಳ್ಳಿಕ್ಕೆ ಆಗ್ತದೆ. ಇನ್ನು ಬೈಪಾಸ್ ಪ್ರೋಟೀನ್, ಇತ್ತೀಚಿನ ದಿನಗಳಲ್ಲಿ ತಮಗೆಲ್ಲ ಗೊತ್ತಿದೆಯೋ ಇಲ್ವೋ, ಆದರೂ ಬೈಪಾಸ್ ಪ್ರೋಟೀನ್ ಅಂದರೆ ಏನಂತ ಹೇಳ್ತೀವಿ. ಬೈಪಾಸ್ ಪ್ರೋಟೀನ್ ಅಂತ ಹೇಳಿದರೆ ನಾವು ಪಶುಗಳಿಗೆ ಕೊಡುವಂಥ ಆಹಾರ ಹೊಟ್ಟೆ ಒಳಗೆ ಹೋದಾಗ ರೂಮನ್ ಅಂತ ಒಂದು ದೊಡ್ಡ ಚೀಲ ಇರ್ತದೆ, ಅದರಲ್ಲಿ ಅದು ಒಡಿತದೆ, ಅಂದರೆ ಅದು ಅಮೈನೋ ಆಸಿಡ್ಸ್ ಆಗ್ತದೆ, ಇದಾಗ್ತದೆ. ಆದರೆ ಅದು ಪ್ರೋಟೀನ್ ಆಗೋದಿಲ್ಲ. ಅದನ್ನು ಅದರಲ್ಲಿ ನೈಟ್ರೋಜನ್ ಇರುವಂಥ ಅಮೋನಿಯಾ ಅಂತ ಒಂದು ಗ್ಯಾಸ್ ಉತ್ಪತ್ತಿ ಆಗ್ತದೆ. ಅದು ಮುಂದೆ ಬೇರೆ ವ್ಯವಸ್ಥೆ ಇದೆ. ಯಾಕೆ ಹೇಳ್ತೀನಿ ಅಂತೇಳಿದ್ರೆ, ಸುಮಾರು 60-70% ಮಾತ್ರ ಈ ನಮ್ಮ ನಾವು ಕೊಟ್ಟಂಥ ಹಿಂಡಿಗೆ ಬಳಕೆ ಆಗ್ತದೆ. ಇದನ್ನು ತಪ್ಪಿಸ್ಲಿಕ್ಕೆ ಈ ಬೈಪಾಸ್ ಪ್ರೋಟೀನ್ ಅಂದರೆ ಕೆಲವು ಈ ಸೋಯಾ ಮೀಲ್ ಅಂತೆಲ್ಲ ಇದೆ, ಅದರಲ್ಲಿರುವಂತಹ ಪ್ರೋಟೀನ್ಗೆ ಒಂದು ಟ್ರೀಟ್ಮೆಂಟ್ ಮಾಡ್ತಾರೆ, ಫಾರ್ಮಾಲ್ಡಿಹೈಡ್ ಅನ್ನುವಂಥದ್ರಲ್ಲಿ. ಅದು ಮಾಡಿದಾಗ ಅದು ರೂಮನ್ನಲ್ಲಿ ಅಂದರೆ ಅದರ ದೊಡ್ಡ ಚೀಲದಲ್ಲಿ ಕರಗದೆ ನೇರವಾಗಿ ಅದರದ್ದು ನಿಜವಾದ ಹೊಟ್ಟೆಗೆ ಹೋಗ್ತದೆ, ಎಬಮೇಸಮ್ ಅಂತಾರೆ. ಅಲ್ಲಿ ನಿಜವಾಗಿ ಅದರ 100% 100% ಪ್ರೋಟೀನ್ನ ಉಪಯೋಗ ಆಗ್ತದೆ. ಅದು ಹಾಲಿನ ಉತ್ಪಾದನೆಯನ್ನು ಜಾಸ್ತಿ ಮಾಡ್ತದೆ. ಇದನ್ನು ಇತ್ತೀಚಿನ ದಿನಗಳಲ್ಲಿ ತುಂಬ ಹಾಲು ಕೊಡುವ ದನಗಳಿಗೆ ಇದನ್ನು ಮಾಡ್ತಾ ಇದ್ದಾರೆ. ಇದುವರೆಗೆ ಜಾನುವಾರುಗಳ ಪೋಷಕಾಂಶಗಳ ಮಹತ್ವ ಉಡುಪಿಯ ಪಶುಪಾಲನಾ ಇಲಾಖೆಯ ನಿವೃತ್ತ ಉಪನಿರ್ದೇಶಕರಾದ ಡಾಕ್ಟರ್ ಸರ್ವೋತ್ತಮ ಉಡುಪ ಅವರಿಂದ ಭಾಷಣ ಕೇಳಿದಿರಿ. ಈಗ ಸಂಗೀತ ಕಟ್ಟಿಯವರು ಹಾಡಿರುವ KS ನಿಸಾರ್ ಅಹಮದ್ ಅವರ ಒಂದು ಗೀತೆ